ಸಾಕಷ್ಟು ಸಾವಯವ ರೀತಿಯೊಳಗೆ ತಮ್ಮದೇ ಆದ ಪದ್ಧತಿಗಳನ್ನು ಬಳಸಿ ಹಲವಾರು ಹಣ್ಣಿನ ಬೆಳೆಗಳನ್ನು ಸಿರಿಧಾನ್ಯಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ಭಾಳಷ್ಟು ವರ್ಷಗಳಿಂದ ನಮ್ಮ ಲಿಂಗಸೂರು ತಾಲೂಕಿನಲ್ಲಿ ಬೆಳೀತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಅವರು ಬೆಳೆದು ಬಂದಂಥ ರೀತಿ ತೋಟವನ್ನು ಹೇಗೆ ಬೆಳೆಸಿದರು, ಎಷ್ಟು ಎಕರೆಯಿಂದ ಎಷ್ಟು ಎಕರೆ ತೋಟ ಮಾಡ್ಕೊಂಡಾರೆ, ಯಾವ ರೀತಿ ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ, ವಿಶೇಷವಾಗಿ ಅವರು ಇತ್ತೀಚೆಗೆ ಒಂದು 20 ಎಕರೆ ಪಪ್ಪಾಯ ಮಾಡ್ಕೊಂಡಿದ್ದಾರೆ. ಪಪ್ಪಾಯದಲ್ಲಿ ಅಂತರ ಬೆಳೆಯಾಗಿ ರೇಷ್ಮೆ ಹೊಸ ಬೆಳೆ ಇದು. ರೇಷ್ಮೆ ಪಪ್ಪಾಯ ಮಾಡಿದಂಥ ರೈತರು ಭಾಳಷ್ಟು ಕಡಿಮೆ. ಇವರು ಗಿಡಮರ ಪದ್ಧತಿಯಲ್ಲಿ ರೇಷ್ಮೆಯನ್ನು ಹಚ್ಚಿ ಅದರಲ್ಲಿ ಪಪ್ಪಾಯವನ್ನು ಮಾಡ್ಕೊಂಡ್ಬಿಟ್ಟು ಜೊತೆಗೆ ಪಪ್ಪಾಯದಲ್ಲಿ ಬೇರೆ ಬೇರೆ ಅಂತರ ಬೆಳೆಗಳನ್ನು ಬೆಳ್ಕೊತ ದಾಳಿಂಬೆ ಇದೆ, ಪಪ್ಪಾಯ ಇದೆ, ಸೀತಾಫಲ ಇದೆ, ರೇಷ್ಮೆ ಕೃಷಿ ಮಾಡ್ತಾ ಇದ್ದಾರೆ, ಸಿರಿಧಾನ್ಯ ಬೆಳೀತಾ ಇದ್ದಾರೆ. ಅಷ್ಟೇ ಅಲ್ಲದೆ ಹಲವಾರು ಮೊದಲೆಲ್ಲ ತರಕಾರಿ ಹೂವು ಎಲ್ಲ ಒಂದು ಸಮಗ್ರವಾದಂಥ ಕೃಷಿ ಬದುಕಂತ ಹೇಳ್ಬೋದು. ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿ ಸೋಮಶೇಖರಪ್ಪ ಅವರು ಮಾಡ್ತಾಯಿದ್ದಾರೆ, 20-25 ಎಕರೆ ನೀರಾವರಿ ನಿರ್ವಹಣೆ ಮಾಡ್ತಾ ಇದ್ದಾರೆ, ಏನೆಲ್ಲ ಬೆಳೀತಾ ಇದ್ದಾರೆ, ಸಾವಯವ ಪದ್ಧತಿಗಳನ್ನು ಏನೇನು ಅನುಸರಿಸ್ತಾ ಇದ್ದಾರೆ ಅಂತಕ್ಕಂಥ ವಿಚಾರವನ್ನು ನಮ್ಮ ಜಿಲ್ಲೆಯ ರೈತರೊಂದಿಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಹಂಚ್ಕೋತಿದ್ದಾರೆ. ಸೋಮಶೇಖರಪ್ಪರು ಹೇಳಿ ತಾವು ಬೆಳೆದು ಬಂದಂಥ ರೀತಿ ಒಕ್ಕಲುತನ ಪ್ರಾರಂಭ ಮಾಡಿದ್ದು ಹೇಗೆ, ತಮ್ಮ ಬದುಕು ಹೇಗೆ ಪ್ರಾರಂಭ ಆಯಿತು? ಎಲ್ಲ ರೈತರಿಗೆ ನಮಸ್ಕಾರಗಳು. ನಮ್ಮ ಬದುಕು ಫಸ್ಟ್ ಸ್ಟಾರ್ಟಿಂಗ ನಾವು ತರಕಾರಿಲಿಂದನೇ ನಾವು ಬೆಳೆದಿರೋದು. ಫಸ್ಟ್ ಎಲ್ಲ ತರಕಾರಿ ಬೆಳೀತಿದ್ವಿ ನಾವು. ಎಷ್ಟು ಅಷ್ಟು 12 ಎಕರೆ ಇತ್ತು, 12 ಎಕರೆದಲ್ಲಿ ನಾವು ತರಕಾರಿ ಹಾಕ್ತಿದ್ವಿ. ಎಲ್ಲ ತರಕಾರಿ, ಹಾಗಲಕಾಯಿ ಬಂತು, ಹೂಕೋಸು ಬಂತು, ಆಮೇಲೆ ಕೋಸುಗಡ್ಡೆ ಬಂತು ರೀ, ಸೌತಿಕಾಯಿ, ಎಲ್ಲ ಥರ ತರಕಾರಿ ಬೆಳೆದಿವಿ, ಟಮಾಟಿ ಎಲ್ಲ ಆ ಬೆಳೆ ಬೆಳೆದು ಆಮೇಲೆ ಶೇಂಗಾ, ತೊಗರಿ, ಆಮೇಲೆ ಸಿರಿಧಾನ್ಯಗಳು ಎಲ್ಲ ಬೆಳಕಂತ ಬೆಳೆದು ಮತ್ತು ಆಮೇಲೆ ರೇಷ್ಮೆ ಬೆಳೆದ್ವಿ. ರೇಷ್ಮೆ 100 ಲಿಂಕ್ಸಿಗೆ 100 ಕೆಜಿ ತೆಗೆದು ನಾವು. ಅದಾದಾಗಲಿ ಪಪ್ಪಾಯಿ ದಾಳಂಬ್ರಿ, ಪಪ್ಪಾಯಿ ದಾಳಂಬ್ರಿ ಬಂದಿವಿ ಈಗ. ಅದ್ರಾಗ ದುಡ್ಡು ನಮಗೆ ವರ್ಕೌಟ್ ಆಗಲಿಲ್ಲ, ಲೇಬರ್ಗೆ ಅದಕ್ಕೆ ಇದಕ್ಕೆ ಅಂತೇಳಿ ಈ ಪಪ್ಪಾಯಿ ದಾಳಂಬ್ರಿ ಅಂತರ ಬೆಳೆ ಆಗಿ ಜಾಸ್ತಿ ಮಾಡಿವಿ ನಾವು. ಅದರಲ್ಲಿ ಪಪ್ಪಾಯಿದಾಗ ನಾವು ದಾಳಂಬ್ರಿ ಐತೆ, ದಾಳಂಬ್ರಿ ಮತ್ತು ಹೂವು ಹಚ್ಚಿಕೊಂಡ್ವಿ. ಆಮೇಲೆ ರೇಷ್ಮೆಯಲ್ಲಿ ಅಂತರ ಬೆಳೆ ಮಾಡೀವಿ, ಮರ ಪದ್ಧತಿ ಮಾಡೀವಿ. ಮರ ಪದ್ಧತಿಯಲ್ಲಿ ಮತ್ತೆ ಅದರ ಒಳಗಡೆ ಪಪ್ಪಾಯಿ ಮಾಡೀವಿ, ಪಪ್ಪಾಯಿದಾಗ ಮತ್ತೆ ದಾಳಂಬ್ರಿ ಮಾಡೀವಿ, ಮತ್ತು ರೇಷ್ಮೆ ಬಗಲಾಗ ಮತ್ತು ಟಮಾಟಿ ಮೆಣಸಿನ ಗಿಡ ಆ ಪ್ಲಾಟ್ನೆ ಮಾಡೀವಿ. ಈ ಕಡೆ ಪ್ಲಾಟ್ನೆ ಮತ್ತು ಸಾಲ ಪದ್ಧತಿ ರೇಷ್ಮೆ ಮಾಡೀವಿ, ಚೆಂಡು ಹೂವು ಮಾಡೀವಿ. ಆಮೇಲೆ ಇದು ಕಸ ಕಡ್ಡಿ ಏನಂದ್ರೆ ನಾವು ಒಂದು ಕಡ್ಡಿ ಕಸ ಕಡ್ಡಿ ಇಲ್ಲಾರಂಗೆ ಅದು ತೊಗೊಂಬಂದು ನಿರ್ವಹಣೆ ಮಾಡಿ ಗೊಬ್ಬರನ ತಯಾರು ಮಾಡ್ಕೊಂಡು ಗೊಬ್ಬರ ಜಾಸ್ತಿ ಗೊಬ್ಬರ ಭೂಮಿಗೆ ಹಾಕಿದ್ರೆ ಮಾತ್ರ ಯಾವುದೇ ರೋಗ ಬರೋಂಗಿಲ್ಲ. ಕೆಮಿಕಲ್ ಜಾಸ್ತಿ ಎಷ್ಟೆಷ್ಟು ನೀವು ಜಾಸ್ತಿ ಬಳಸ್ತೀರಿ ರೈತರುಗಳು ಅಷ್ಟು ಗಿಡ ಹಾಳಾಗಿ ಹೋದ್ರೆ ಮಾತ್ರ ಉದ್ಧಾರ ಆಗಂಗಲ್ಲ. ಈಗ ತಮ್ಮದು ಒಟ್ಟಾರೆ ಕ್ಷೇತ್ರ ನೀರಾವರಿ ಕ್ಷೇತ್ರ ಎಷ್ಟೈತಿ, ಎಷ್ಟು ಬೋರ್ ಅದಾವೆ, ಸದ್ಯದಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಬೆಳೆ ಇದೆ ಹೇಳಿ ಸ್ವಲ್ಪ? ನಮ್ಮ ಇಡೀ ಕ್ಷೇತ್ರ 25 ಎಕರೆ, 25 ಎಕರೆದಾಗ ನಮ್ಮದು ಟೋಟಲ್ ಇರೋ 4 ಬೋರ್ ಅದಾವ. 4 ಬೋರೆ 3 ಬೋರು 2 ಬೋರು ಚಲೋ ಅದಾವ, 2 ಬೋರು ಬಂದಿದ್ದಾವೆ. ಒಂದು 3 ಇಂಚು ನೀರು ಐತೆ, ಒಂದು 4 ಇಂಚು ನೀರು ಐತೆ ನಮ್ಮದು, 4 ಇಂಚಿನ ಪೈಪ್ ಲೈನ್ ಐತೆ ನಮ್ಮದು. ಆಮೇಲೆ ಪಪ್ಪಾಯಿ ಒಂದು 6,000 ಅದಾವ ಪಪ್ಪಾಯಿ ಸಸಿ. ಆಮೇಲೆ ರೇಷ್ಮೆ ಒಂದು 1,200 ಸಸಿ ಅದಾವ. ಆಮೇಲೆ ದಾಳಂಬ್ರಿ ಒಂದು 2,800 ದಾಳಂಬ್ರಿ ಅದಾವ ನಾನು. ಮತ್ತು ಇದ್ರಾಗ ಮತ್ತು ಅಂತರ ಬೆಳೆ ದಾಳಂಬ್ರಿ ಹಚ್ಚಿದ್ದು ಇದು 3,200 ದಾಳಂಬ್ರಿ ಅದಾವೆ ಇದ್ರಾಗ. ಮತ್ತು ಈ ಅಂತರ ಬೆಳೆಯಲ್ಲಿ ಮತ್ತು ಸೀತಾಪತ್ತಲ ಇದೆ ನಮ್ಮಲ್ಲಿ. ಆಮೇಲೆ ಇದು ಅರಣ್ಯ ಐತೆ, ಕರಿಬೇವು ಐತೆ, ಆಮೇಲೆ ಹೆಬ್ಬೆ ಓದೆ, ಅಂಜೂರ ಐತೆ, ನೀರ್ಲೆಣ್ಣಿನ ಗಿಡ ಐತೆ, ಜಂಪಲ್ ದಣ್ಣ ಐತೆ, ಹಣ್ಣು ಗಿಣ್ಣು ಎಲ್ಲ ಥರ ಎಲ್ಲವಷ್ಟು ನಾವು ಹಾಕಿವಿ. ಈಗ ಮತ್ತೆ ನಾವು 3 ತಿಂಗಳಾತು ಈಗ ಪಪ್ಪಾಯಿ ಹಚ್ಚಿ, ಆಮೇಲೆ ದಾಳಂಬ್ರಿ 3.5 ತಿಂಗಳ ನಾವು ಹಣ್ಣಿಗೆ ಬಿಟ್ಬಿಟ್ವಿ ಆಲ್ರೆಡಿ, ಚೆನ್ನಾಗಿ ಬಂದೈತೆ ಹಣ್ಣೆಲ್ಲ. ಆಮೇಲೆ ಇದು ಪಪ್ಪಾಯಿನೂ ನಾವು ಆಮೇಲೆ ಈಗ ಆಲೆ 8-10 ಕಾಯಿ ಬಿಟ್ಬಿಟ್ಟವ. 3 ತಿಂಗಳ ಮೇಲೆ ಒಂದು 5-6 ದಿನ ಆಗಿರ್ಬೇಕು ನಮ್ಮ ಪಪ್ಪಾಯಿ ಹಚ್ಚಿ. ಒಂದು ಅಗಳು ಇವತ್ತಿಗೆ ಅಲ್ಲಿ ಗೊಬ್ಬರ ಹಾಕಿಲ್ಲ, ಇವತ್ತಿವರೆಗೂ ಮೇಲೆ ಕೆಮಿಕಲ್ ಹೊಡೆದಿಲ್ಲ ಅವು. 3 ತಿಂಗಳ ಪಪ್ಪಾಯಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರ, ಯಾವುದೇ ರಾಸಾಯನಿಕವನ್ನು ತಾವು ಸಿಂಪರಣೆ ಮಾಡಿಲ್ಲ? ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಿಲ್ಲ ಅವು. ಬೇನೆ ಎಣ್ಣೆ ಒಂದು ಆಕಳ ಮೂತ್ರ, ಆಮೇಲೆ ನಮ್ಮದಾದಂತೆ ತಯಾರಾದ ಗೊಬ್ಬರಗಳು ಎಲ್ಲ ಔಷಧಿಗಳು ತಯಾರು ಮಾಡಿ ಗಿಡಕ್ಕೆ ಬಡ್ಡಿಗೆ ಆ ಕಡೆ ಸೈಡ್ ಆ ಕಡೆ 2 ಲೀಟ್ರ್ ಈ ಕಡೆ 2 ಲೀಟ್ರ್ ಹಾಕ್ಯಂತ ಹೊಂಟ್ಬಿಟ್ಟಿವಿ. ಈಗ ಮತ್ತೆ ಒಂದು 10 ಬ್ಯಾರಲ್ ಔಷಧಿ, ಮೊನ್ನೆ ಒಂದು ಖಾಲಿ ಮಾಡಿ 50 ಬ್ಯಾರಲ್, ಮತ್ತೆ ಈಗ 10 ಬ್ಯಾರಲ್ ಔಷಧಿ ರೆಡಿ ಮಾಡಿಟ್ಟೀನಿ ಆಲ್ರೆಡಿ. ಮತ್ತು ಇನ್ನಷ್ಟು ಪಪ್ಪಾಯಿಗೆ ಹಾಕಕ್ಕೆ ಇದೇ ಮಾಡ್ಕೊಂತ ಬೇನೆ ಎಣ್ಣೆದಾತು, ಲೌಳು ಸರದ್ದಾತು, ಆಮೇಲೆ ಇವೆಲ್ಲ ಥರ ಮಾಡ್ಕೊಂತ ಈಗ ಏನಪ್ಪ ಅಂದ್ರೆ ನಾವು 1 ರೂಪಾಯಿ ವೇಸ್ಟ್ ದುಡ್ಡಿಲ್ಲ. ಆಮೇಲೆ ಡಾಕ್ಟ್ರ್ ಬರ್ತಾರೆ ದಿನಕ್ಕೊಬ್ಬತ್ತ, ಇಲ್ಲೆಲ್ಲ ಬಗಲೆಲ್ಲ ಕರಿತಿರ್ತಾರೆ, ಆಗಲೇ ಒಬ್ಬತ್ತಾರ ಬರ್ತಾನೆ, ರಾತ್ರಿ ಬರ್ತಾನೆ, ಒಂದು 60-70 ಸಾವಿರ ಔಷಧಿ ಬರ್ತಾರೆ, ಹೋಗ್ತಾರೆ ಅವರು. ನೀವು ತಂದು ಹಾಕಿ ಭೂಮಿ ಹಾಳು ಮಾಡ್ಕೊಳಕ್ಕಿದ್ದಾರೆ ಎಲ್ಲ ರೈತರು. ನೀವು ಸ್ವಂತ ದುಡಿಬೇಕು. ನಾವು ಸ್ವಂತ ನಮ್ಮ ಹೆಣ್ಮಕ್ಳು, ನಾವು ಮಗ ಸೊಸಿ 4 ಮಂದಿ ಇದ್ದೀವಿ. ಒಂದು ಸಂಬಳದಾಳು ಇಷ್ಟು ಭೂಮಿಯಾಗ ಒಂದು ಸಂಬಳದಾಳು ಇಟ್ಟಿಲ್ಲ ಅವು. ಕನಿಷ್ಠ ಅಂದರೆ ನಮ್ಗೆ 20 ಆಕಳದು, ಆಕಳ ಎಮ್ಮೆ ಸೇರಿ ಒಂದು 20 ದನ ಅದ ನಮ್ಮ. ಅವು ಆಳಿಟ್ಟಿಲ್ಲ. ಆಮೇಲೆ ಇಲ್ಲಿಂದ ಅಲ್ಲಿಗೆ ಎಣ್ಣೆ ಹೊಡೆಯೋದು ಬಂತು ಎಲ್ಲ ಬಂತು. ನಮ್ಮ ಮಗನ ಮಾಡ್ತಾನೆ, ನಾವು ಬೇರೆ ಬೇರೆ ಕಲ್ ನಾವು ಲೇಬರ್ ಕರ್ಕೊಂಡು ನಾವು ಕೆಲಸ ಮಾಡ್ತೀವಿ. ಒಂದು ಆಳಿಟ್ಟಿಲ್ಲ, ಸಂಬಳದ ಆಳೆಲ್ಲ ಏನಿಲ್ಲ. ಯಾವಾಗಾದ್ರು ಬೇಕಾದ್ರೆ ಒಂದು ಗಂಡಾಳು ಕರ್ಕೊಂತೀವಿ ನಾವು. ಹಂಗೆ ಮಾಡಿ ಮೇಂಟೈನ್ ಮಾಡ್ಕೊಂತ ಬಂದು ಇಲ್ಲಿಗೆ ಬಂದು ನಿಂತ್ಕೊಂತೀವಿ ನಾವು. ಮೊದಲಿಗೆ ನೋಡಿ, ತಮ್ಮದು 8 ಎಕರೆ ಇತ್ತು, ಈಗ 8 ಎಕರೆ ಹೊಸದಾಗಿ ನೀರಾವರಿ ಎಕ್ಸ್ಟೆಂಡ್ ಮಾಡ್ಕೊಂಡ್ರಿ, ಹೊಸದಾಗಿ ಖರೀದಿ ಮಾಡ್ಕೊಂಡ್ರಿ? 10 ಎಕರೆ ಖರೀದಿ ಮಾಡ್ಯಾವ್ರಿ ಈಗ, ಹೊಸದಾಗಿ 10 ಎಕರೆ ಖರೀದಿ ಮಾಡ್ರಿ. ಹೊರ ಭೂಮಿನೂ ಭಾಳ ತೊಗೊಂಡೇವ್ರಿ, ಮನೆಗಿನ ಎಲ್ಲ ಭರ್ಜರಿ ಮಾಡ್ಕೊಂಡಿವಿ ಬಿಡ್ರಿ. ಹಂಗೆ ನಾವು ಯಾಕಂದ್ರೆ ಈಗ ಲಗ್ನ ಮುಹೂರ್ತ ಬಂದಲ್ಲಿಂದ ಭೂಮಿ ತಗೊಳ್ಳೋದು ಕಮ್ಮಿ ಆಗೈತೆ. ಲಗ್ನ ಮುಹೂರ್ತ ಇರೋಕ್ಕಿಂತ ಭೂಮಿ ಜಾಸ್ತಿ ಆಗೈತೆ. ಇದು ಲಗ್ನ ಬಂದು ಈಗೆಲ್ಲ ಭೂಮಿ ಖರೀದಿ ಮಾಡೋಕೆ ಆಗಲ್ದು. ಈಗ ಮೊದಲು ತಗೊಂಡಿವಿ, ಈಗ ಅವನ ಮೇಂಟೈನ್ ಮಾಡ್ಕೊಂತ ಹೊಂಟು ಬಿಟ್ಟಿವಿ. ಏನು ಒಂದು ಕಸ ಕಡ್ಡಿ ಇಲ್ದ ಒಂದೆಲ್ಲ ಇಲ್ದ ಅದನ್ನು ಮೇಂಟೈನ್ ಮಾಡ್ಕೊಂತ ಅಲ್ಲಿ ಏರಿಗೆಲ್ಲ ಕಡ್ಲಿ ಬೆಳಿತೀವಿ. ಓಸ ಹೊಲ ಬರೀ ಕಡ್ಲಿನ ಬೆಳಿತೀವಿ. ವರ್ಷ 100 ಕ್ವಿಂಟಲ್ ಕಡ್ಲಿ ಬೆಳಿತೀವಿ. ಹೋದ ವರ್ಷ ಇಲ್ಲೆಲ್ಲ ತೊಗರಿ ಹಾಕಿದ್ವಿ, 100 ಕ್ವಿಂಟಲ್ ತೊಗರಿ ಆಗಿದ್ವು, ಅಲ್ಲಿ 100 ಕ್ವಿಂಟಲ್ ಕಡ್ಲಿ ಆಗಿದ್ವು. ಈಗೇನೈತೆ ಅದರ ಸಿರಿಧಾನ್ಯ ಅಂತರ ಬೆಳೆ ಸಿರಿಧಾನ್ಯ ಹಾಕಿದ್ವಿ, ತೊಗರಿಯಲ್ಲಿ ಸಿರಿಧಾನ್ಯ ಹಾಕಿದ್ವಿ, ಎಲ್ಲ ಸಿರಿಧಾನ್ಯ ಹಾಕಿದ್ವಿ. ಈಗ ಮೊನ್ನೆ ಒಂದು 3 ದಿನದಿಂದ ಮಾರಿ ಸಿರಿಧಾನ್ಯ ಮಾರಿ, ಒಂದು ವಾರದಿಂದ ಮಾರ್ಕೊಂಬಂದ್ವಿ. ಏನೇನು ಸಿರಿಧಾನ್ಯ ಹಾಕಿದ್ರಿ? ಅರಕ, ಬರಗ, ಕೊರಳೆ, ಹುದುಲು, ಶ್ಯಾಮೆ, ಇವೆಲ್ಲ 5 ಸಿರಿಧಾನ್ಯಗಳು ಹಾಕಿದ್ವಿ. 5 ಸಿರಿಧಾನ್ಯ ನಮ್ಮ ತಾಕಿದ್ದವು. ಈಗ ಮಾರಿ ಒಂದು ವಾರ ಆತ ರಾಯಚೂರಿಗೆ ಹೋಗಿ ಯೂನಿವರ್ಸಿಟಿಗೆ ಮಾರಿ ಬಂದ್ವಿ ಎಲ್ಲ. ಯಾಕಂದ್ರೆ ಅದು 4 ವರ್ಷ 5 ವರ್ಷ 6 ವರ್ಷದ್ದು ಬೆಳೆಯೋದು ನಮ್ಮವು. 3 ದಿನ ಏರಿ ಮಾರಿಬಿಟ್ವಿ. ಯಾಕಂದ್ರೆ ನಮ್ಗೆ ದುಡ್ಡು ಹಾಕಕ್ಕೆ ಕಮ್ಮಿ ಆದಕ್ಕೆ ಅದು ಹಂಗೆ ಇಟ್ಟಿದ್ವಿ. ಅದು ಬೇಸ ಆತ ಅದನ್ನು ಮಾರ್ಕೊಂಬಂದ್ವಿ. ಲೇಬರ್ ಕೊಡೋಕೆ ನಮ್ಗೆ ಅದು ಖರ್ಚಿಗೆ ಪರ್ಚಿಗೆ ಆಯಿತು. ಒಳ್ಳೆ ರೇಟ್ ಐತೆ. 4,200 ರೂಪಾಯಿ ಉದುಲ ಮಾರಿವಿ, 3,200 ಕೊರಳೆ ಮಾರಿವಿ, ನವಣಿ 2,800 ನವಣಿ ಮಾರಿವಿ, ಆಮೇಲೆ ಅರಕ ಬರಗ ಇವೆಲ್ಲ 3,000. ಉದುಲು ಅಂದ ಚೆನ್ನಾಗಿ ರೇಟ್ ಐತೆ ನೋಡ, 4,000 4,500 ತನಕ ಮಾ ತೊಗೊಂತಾರೆ ನೋಡ. ಉದುಲು ರಾಯಚೂರಾಗ ಐತೆ, ಬೇಕಾದ್ರೆ ಬೀಜನ ಅಲ್ಲೇ ಸಿಗ್ತಾವೆ ರೈತರಿಗೆ. ಯಾರಿಗಾರು ಬೇಕಂದ್ರೆ ಯಾರು ಬೆಳೆದ್ರೆ ಉದುಲು ಬೆಳೀರಿ, ಚೆನ್ನಾಗಿ ಬರ್ತದೆ. ನಾವು ಏನನ್ನ ಉದುಲು ಅಂದ್ರೆ ಸಜ್ಜಿ ತಿನ್ನಿದ್ದಂಗೆ ಅದು ಸೇಮ್. ಇವು ಕೊರಳೆ ಅರಕ ಬರಗ ಅಂದ್ರೆ ಇದು ಹಬ್ಬಿಬಿಡ್ತು ನೆಲಕ್ಕೆ, ಶೀಘ್ರ ಆಗಿಬಿಡ್ತದೆ ಅದು ಬೆಳೆ. ಇಂಥ ಅಂತರ ಬೆಳೆ ಬೆಳಕಾದ್ರೆ ತೊಗರಿ ಪಗರಿ ಶೀಘ್ರದಾಗ ಬರ್ತದೆ. ಇವಾಗ ಸಜ್ಜಿ ಬೆಳೆದಂಗೆ ಬೆಳೀತು ನೋಡಿ ಉದುಲು, ಚೆನ್ನಾಗಿ ರೇಟನ್ನು ಐತೆ ನೋಡಿ ಅದಕ್ಕೆ ಉದುಲಕ್ಕೆ. ಯಾರು ಬೆಳೆದ್ರೆ ರೈತರು ಬೇಕಾದ್ರೆ ಉದುಲ ಬೆಳೀರಿ, ಅಂತರ ಬೆಳೆ ಆಗಿ ಸುಮ್ಮನೆ ಒಂದೇ ಬೆಳೆ ಬೆಳಿಬೇಡ್ರಿ. ಅಂತರ ಬೆಳೆ ಒಂದು ಬೆಳೆ ಅದು ಜಲ್ದಿ 3-3.5 ತಿಂಗಳಿಗೆ ಬಂದ್ಬಿಡ್ತಾ, ತೊಗರಿ 4.5 ತಿಂಗಳಿಗೆ ಬರ್ತೈತೆ. ಈಗ ತಾವು 25 ಎಕರೆದಲ್ಲಿ ಪಪ್ಪಾಯ ಇದೆ, ದಾಳಿಂಬೆ ಇದೆ ಮತ್ತು ರೇಷ್ಮೆ ಇದೆ ತಮ್ಮದು. ತಾವು ಹೇಳುವ ಹಾಗೆ ಯಾವುದು ಒಂದು ರಾಸಾಯನಿಕವನ್ನು ಸಿಂಪರಣೆ ಮಾಡಿಲ್ಲ, ರಾಸಾಯನಿಕ ಗೊಬ್ಬರವನ್ನು ಹಾಕಿಲ್ಲ ಅಂತಂದ್ಮೇಲೆ ರೋಗ ಬಂತು ಕೀಟ ಬಂತು ಅಂದ್ರೆ ಏನೇನು ಸಿಂಪರಣೆ ಮಾಡ್ತೀರಿ? ನೀವು ಏನೇನು ತಯಾರು ಮಾಡ್ಕೋತೀರಿ ಮನೆಯೊಳಗೆಲ್ಲ ಅದಕ್ಕೆ ಸಿಂಪರಣೆ ಮಾಡಲಿಕ್ಕೆ ಹಾಕಲಿಕ್ಕೆಲ್ಲ? ಮೊನ್ನೆ ವೈರಸ್ ಅಂತ ಬಂತು ನಮಗೆ, ಇಲ್ಲೆಲ್ಲ ವೈರಸ್ ಬಂತು, ಬಗಲೆಲ್ಲ ಬಂತು, ನಮಗೂ ಬಂತು. ನಾವು ಅದು ಬೀನಿ ಎಣ್ಣೆ ಹೊಡೆದ್ವಿ, ಆಮೇಲೆ ಔಡ್ಲೆ ಎಣ್ಣೆ, ಇವೆರಡು ಸಿಂಪರಣೆ ಮಾಡಿದ್ವಿ. ಅದು ಯಾಕೆ ಸಿಂಪರಣೆ ಮಾಡಿದ್ವಿ ಅಂದರೆ ಅದು ಸೀರು ಹಾರಿ ಮುಂದಲ್ ಗಿಡಕ್ಕೆ ಹೋಗ್ಬಾರ್ದು ಅಂತೇಳಿ, ಅದು ಅದ ಗಿಡನ ಸಾಯಿಲೆ ಅದು ಒಂದೇ ಗಿಡ ಅಂತೇಳಿ ಅದನ್ನು ಸಿಂಪರಣೆ ಮಾಡಿದ್ವಿ. ಅದನ್ನು ಸಿಂಪರಣೆ ಮಾಡಿ ಇಡೀ ತೋಟಕ್ಕೆ ಸಿಂಪರಣೆ ಮಾಡಿಬಿಟ್ವಿ. ಯಾಕಂತೇಳಿ ಎಲ್ಲಿ ನುಸಿ ಹೋಗಿರ್ಬಾರ್ದು ಮುಂದಲ್ ಗಿಡಕ್ಕೆ ಅಂತೇಳಿ ಅದನ್ನು ಸಿಂಪರಣೆ ಮಾಡಿದ್ವಿ. ಸಿಂಪರಣೆ ಮಾಡೋಕೆ ಈಗ ಎಲ್ಲ ರೋಗ ಎಲ್ಲ ಯಾವುದಿಲ್ಲ, ಈಗ ಎಲ್ಲ ಕ್ಲಿಯರ್ ಆಗೈತೆ. ಈಗ ಆಮೇಲೆ ಮತ್ತೆ ಮಾಡಿದ್ವಿ ಲೌಳ್ ಸರ, ಆಮೇಲೆ ಬೇನಿ ಎಣ್ಣೆ, ಚುಳಿಚಿ, ಕರಿಬೇವು ಎಲ್ಲ ಔಷಧಿ ಮಾಡಿ ಟಾನಿಕ್ ಥರ ಕೊಡ್ತೀವಿ. ಆಮೇಲೆ ಅಂಬ್ರಿ ಗಿಡ, ಎಕ್ಕಿ ಗಿಡ, ಆಮೇಲೆ ಇದು ಅಂದ್ರ ತಪ್ಪಲ, ಅದು ಟಾನಿಕ್ ಚೆನ್ನಾಗಿರ್ತದೆ ಟಾನಿಕ್. ಅದೆಲ್ಲ ಮಿಕ್ಸಿಗೆ ಹಾಕಿ ಬ್ಯಾರ್ಲಾಗ ಹಾಕಿ ಅದನ್ನು ತೊಗೊಂಡು ಮೇಲೆ ಔಷಧಿ ಮಾಡಿ ನೀವು ಟಾನಿಕ್ ಥರ ಕೊಡ್ತಾರೆ ಅವ್ರಿಗೆ ಅಂಗಡಿಗೊಳಗೆ. ಆದ ಟಾನಿಕ್ ನೀವು ಮಾಡ್ಕೊಂಡು ಮೇಲೆ ಹೊಡೆದ್ರೆ ಗೋತ್ರ ಬರ್ತಾವ, ಚೆನ್ನಾಗಿ ಬರ್ತಾವ. ಅಂದ್ರೆ ಅದನ್ನೆಲ್ಲ ನೀವು ಏನು ಬ್ಯಾರಲ್ ಹಾಕಿ ಗೋಮೂತ್ರ ಅದು ಎಲ್ಲ ಹಾಕಿ ಕಳಿಸಿಡ್ತೀರೋ ಅಥವಾ ಹಂಗೆ ಮಿಕ್ಸಿಗೆ ಹಾಕಿ ರಸ ಮಾಡಿ ಸಿಂಪರಣೆ ಮಾಡ್ತಾ ಇರ್ತೀರಿ ಹೇಗೆಲ್ಲ? ನಾವು ಬ್ಯಾರ್ಲಿಗೆ ಹಾಕ್ಬೇಕ್ರಿ, ಮಿಕ್ಸಿಗೆ ಹಾಕಿ ಬಂದು ಬೇರ್ಲಿಗೆ ಹಾಕ್ಬೇಕು. ಬೇರ್ಲಿ ಹಾಕಿ ಡೈಲಿ ಮುಂಜಾನೆ ಚಂಜಲೆ ತಿರುಗಬೇಕು, ಅದನ್ನು ತಿರುಗಿ ಮತ್ತೆ ಗಾಳಿ ಆಡಲಂಗೆ ಮುಚ್ಚಿ ಬರ್ಬೇಕಾದ ಅದು ಎಷ್ಟು 5 ದಿನ ರೆಡಿ ಆಗ್ತದೆ. 5 ದಿನ ರೆಡಿ ತಪ್ಪಲ ಮಿಕ್ಸ್ ಮಾಡಿ ಮಿಕ್ಸಿಗೆ ಹಾಕಿಟ್ಟಿದ್ರೆ ಇದು ಅಂಬ್ರಿ ತಪ್ಪಲ ರೀ, ಅಂದ್ರ ತಪ್ಪಲ ರೀ, ಲೌಳ್ ಸರ, ಆಮೇಲೆ ಒಂದೊಂದು ಬ್ಯಾರ್ಲ್ ಬೇರೆ ಬೇರೆ ಬೇರೆ ಬೇರೆ ಒಂದೊಂದು ಬ್ಯಾರ್ಲ್ ಇದು ಲೌಳ್ ಸರ್ ಒಂದೊಂದು ಬ್ಯಾರ್ಲಕ್ಕೆ ಎಷ್ಟು ಕೆಜಿ ಹಾಕ್ತಾರೆ ಲೌಳ್ ಸರ್ ಎಷ್ಟು ಕೆಜಿ ಹಾಕ್ತಾರೆ ಇನ್ನೊಂದು ಬ್ಯಾರ್ ತಪ್ಪಲ ಎಷ್ಟು ಕೆಜಿ ಹಾಕ್ತಾರೆ? 10 ಕೆಜಿ ರೀ ಎಲ್ಲ 10 ಕೆಜಿ ಎಲ್ಲ 10 ಕೆಜಿ. ಈಗ ನಾಳೆ ಸ್ಟಾರ್ಟ್ ಮಾಡಿದ್ರೆ ಚುಳ್ಚಿದ್ ಮಾಡ್ಸಕತ್ತೀವಿ ನಾಳೆ, ಚುಳ್ಚಿ ಗಿಡ, ಚುಳ್ಚಿ ಗಿಡ ಅದು ಇದಕ್ಕಿಂತ ಟಾನಿಕ್ ಭಾರಿ ಸ್ಟ್ಯಾಂಡರ್ಡ್ ಅದು. ತುಳಿಚಿ ಅದು 10 ಕೆಜಿ ಗಂಟೆ ಸಿಗ್ತದೆ ನಿಮ್ಗೆ? ಸಿಗ್ತೈತೆ ರೀ, ನಮ್ಮೆಲ್ಲ ಅದೈತಿ, ನಾವೆಲ್ಲ ಬೆಳೆಸಿಬಂದು ಅದನ್ನು ತೊಗೊಂಬಂದು ಅದನ್ನು ಗಿಡಕ್ಕೆ ಗಿಡ ಚೀಲದ ಕಟ್ಟಿ ಅದು ಮುಣಿಸಿಬಿಡ್ತೀವಿ, ಮುಣಿಸಿಬಿಡ್ತೀವಿ. ಅದೆಲ್ಲ ಕೊಳತು ಅದರಲ್ಲೇ ಅಲ್ಲೇ ರಸ ಬಿಟ್ಟು ತಾನು ಒಂದು 5-6 ದಿನದಿಂದ ಕೊಳತು ಬಿಡ್ತದೆ, ಅದು ಕೊಳತು ರಸ ಬಿಟ್ಟುಬಿಡ್ತದೆ. ಅದನ್ನು ತೆಗೆದು ನಾವು ಗೊಬ್ಬರ ಮಾಡ್ತೇವೆ, ತಳದಾಗ ಹಾಕ್ತೇವೆ ಅದನ್ನು. ಅದು ಏನು ಒಯ್ಯಂಗಿಲ್ಲ, ಅವು ಆ ಚೀಲ ತೀಲ ತೊಗೊಂಡು ಅದು ಗೊಬ್ಬರದಾಗ ಹಾಕಿ ಮತ್ತು ಗೊಬ್ಬರದಿಂದ ಮಿಕ್ಸ್ ಮಾಡಿ ಹಾಕ್ತೇವೆ ರೀ. ಈಗ ಅಂಥವೆಲ್ಲ ನೀವು ಈಗ ಲೌಡ್ ಸರ್ದು ಒಂದು ಬ್ಯಾರಲ್ನ್ಯಾಗ ಮಾಡಿರ್ತೀರಿ, ತುಳಸಿದ ಒಂದು ಬ್ಯಾರಲ್ನ್ಯಾಗ, ಹಂದ್ರ ತಪ್ಪಲ್ದು ಒಂದು ಬ್ಯಾರಲ್ನ್ಯಾಗ, ಹಿಂಗೆ ಬೇರೆ ಬೇರೆ ಬ್ಯಾರಲ್ ಮಾಡ್ಕೊಂಡಿರ್ತೀರಿ, ಅದನ್ನೇನು ಎಷ್ಟೆಷ್ಟು ಲೀಟ್ರ್ ನೀರಿನ ಜೊತೆ ಮಿಕ್ಸ್ ಮಾಡಿ ಹೊಡಿತೀರೋ ಅಥವಾ ಗಿಡಕ್ಕೆ ಹಾಕೋದು ಹೆಂಗೆ ಮಾಡ್ತಿರೋದನ್ನೆಲ್ಲ? ಅದು ಟ್ಯಾನಿಕ್ ಮೇಲೆ ಹೊಡಿಬೇಕಂದ್ರೆ ನಾವು 2 ಲೀಟ್ರ್ 16 ಲೀಟ್ರ್ ಕ್ಯಾನಿಗೆ 2 ಲೀಟ್ರ್ ಹಾಕ್ಯಂತೀವಿ. ಅದು ಒಂದು ಮತ್ತೆ ಬುಡುಕಡೆ ನಾವು ಬುಡುಕಡೆ ಬೇರಿಗೆ ಹಾಕ್ಬೇಕಂದ್ರೆ ಅದು ಟ್ಯಾನಿಕ್ ಆಗಿ ಬೇರಿಗೆ ಹಾಕ್ತೀವಿ. ಮೇಲೆ ಏನದು ಮೇಲೆ ಹಾಕ್ಬೇಕಾದ್ರೆ ಒಂದು ಬ್ಯಾರಲ್ 5 ಬ್ಯಾರಲ್ ಮಾಡ್ತೀವಿ, ಒಂದು ಬ್ಯಾರಲ್ 5 ಬ್ಯಾರಲ್ ಮಾಡಿ ಮಣ್ಣಿಗೆ ಹಾಕಾಕ್ರಿ. ಅದು ಸ್ಪ್ರೇ ಮಾಡಕ್ಕೆ 2 ಲೀಟ್ರ್ ಏನೈತೆ 2 ಲೀಟ್ರ್ ತಗೊಂಡು 16 ಲೀಟ್ರ್ ಮಾಡ್ತೀವಿ. ಅಂದ್ರೆ ಈಗ ನೀವು ಯಾವುದು ಪಪ್ಪಾಯ ನೋಡ್ರಿ, ಈಗ ನಿಮ್ಮ ಪಪ್ಪಾಯ ನೋಡ್ಲಿಕ್ಕೆ ಬಹಳಷ್ಟು ಚೆನ್ನಾಗಿ ಬೆಳೆದಿದೆ, 3 ತಿಂಗಳು ಪಪ್ಪಾಯ ಅಂತ ಹೇಳಿದ್ರಿ, ಒಳ್ಳೆ ಬೆಳೆ ಬಂದಿದೆ, ಯಾವುದೇ ರಾಸಾಯನಿಕ ಹಾಕಿಲ್ಲ, ಯಾವುದೇ ರಾಸಾಯನಿಕ ಸಿಂಪರಣೆ ಮಾಡಿ ಆಮೇಲೆ ಏನೈತೆ ಅಲ್ಲ, ಜಾಸ್ತಿ ಹಳು ಸುಣ್ಣ ಬಳಸ್ತೀವ್ರಿ ನಾವು, ಕಲ್ಲು ಸುಣ್ಣ ರೀ. ಆ ಕಲ್ಲು ಸುಣ್ಣ ಏನ್ ಮಾಡ್ತಾ ಬುಡಕ ರೋಗ ಇತ್ತಪ್ಪ ಅಂದ್ರೆ ರೋಗಗಳು ಸಾಯ್ತೈತೆ. ಅದು ಆ ಸುಣ್ಣ ಏನ್ ಮಾಡ್ತಾರೆ, ಯಾವ ರೀತಿ ಬಳಸ್ತಿರ? ಆ ಸುಣ್ಣನ ನಾವೇ ಮಾಡ್ತೀವಿ, ಈ ಕಡೆ ಒಂದಿಷ್ಟು ಆ ಕಡೆ ಒಂದಿಷ್ಟು ಇಷ್ಟಿಷ್ಟು ಒಂದು 50 ಗ್ರಾಮ್ ತೆಗ್ದು ತೋಡಿ ಒಳಗಡೆ ಹಾಕ್ತೀವಿ, ಆ ಸೈಡ್ ಈ ಸೈಡ್ ಕಲ್ಲು ಸುಣ್ಣ. ಅದ್ರಾಗ ನಾವು ಸಾವಯವ ಗೊಬ್ಬರ ಮಾಡ್ತೀವಿ, ಅದನ್ನ ಅದನ್ನ ಜೊತೆ ಮಾಡಿ ಹಾಕಿ ಅಂತ ಇಡೀ ಹೊಲನ ಹಾಕಿ ಮೊನ್ನೆ 5 ಕ್ವಿಂಟಲ್, ಈ 3 ಕ್ವಿಂಟಲ್ ನಿನ್ನೆ ಬ್ಯಾರಲ್ಗೆ ಹಾಕಿವಿ. ಅದನ್ನ ಸುಣ್ಣ ಏನ್ ಮಾಡ್ತದೆ ಕೆಲಸ, ಅದು ಭೂಮಿಗೆ ಹಾಕ್ತಿರಲ್ಲ ತಾವು? ಈಗ ಒಳಗಡೆ ಜೀವಾಣುಗಳು, ಈಗ ಸುಣ್ಣದ ಅಂಶ ಬೇಕು, ಅದಕ್ಕೆ ಕೆಬ್ಬಣ ಅಂಶ ಬೇಕು ಭೂಮಿಗೆ, ಆಮೇಲೆ ತಾಮ್ರ ಅಂಶ ಎಲ್ಲ ಬೇಕಲ್ಲ, ಅದ್ರ ಅಂಶ ಸಲಾಗಿ ಇದನ್ನ ನಾವು ಬ್ಯಾರ್ಲಿಗೆ ಹಾಕ್ತೇವ್ರಿ. ಬ್ಯಾರ್ಲಿಗೆ ಹಾಕಿ ಏನ್ ಮಾಡ್ತಾರೆ, ನಾವು ತಿರುವುದು ಒಳ ತಿರುತ್ತೀವಲ್ಲ, ನಾವು ತಿರುವುದಿಲ್ಲ, ಕತ ಕತ ಕತ ಕುದಿತೈತೆ ಅದು, ಬೇರೆ ಸುಣ್ಣ ಅಂದ್ರೆ ಕುಣಿಯಲ್ಲ. ಈ ಸುಣ್ಣ ಏನ್ ಮಾಡ್ತಾರೆ, ತಾನಿಜಲ್ ತಾನ ಕುತ್ತಿರ್ತದೆ ಬ್ಯಾರ್ಲಾಗ, ನಾ ಕಲ್ಸದ ಬೇಕಲ್ಲ ಅದು, ಅದು ಕುದ್ದು ಕುದ್ದು ಕುದ್ದು 5 ದಿನ ಕುತ್ತಿ ರೆಡಿ ಆಗಿಬಿಡ್ತದೆ. ಅದು ಒಂದು 3-4 ಕೂಡ ನೀರು ಇರೋ ಒಳಗಡೆನ ಸುಣ್ಣಗಿಣ್ಣ ಹಾಕಿ ಇಟ್ಟಿರ್ತೀವಿ, ಅದೆಲ್ಲ ರೆಡಿ ಮಾಡಿ ಅದಕ್ಕೆ ಒಂದು ಬ್ಯಾರ್ಲಿಗೆ 5 ಬ್ಯಾರಲ್ ಮಾಡ್ಕೊಂತೀವಿ. 5 ಬ್ಯಾರಲ್ ಮಾಡ್ಕೊಂಡು ಆ ಕಡೆ 2 ಲೀಟ್ರ್ ಈ ಕಡೆ 2 ಲೀಟ್ರ್ ಗಿಡಗಳು, ಆ ಕಡೆ ಸುಣ್ಣ ಆ ಕಡೆ 2 ಲೀಟ್ರ್ ಈ ಕಡೆ, ಇಲ್ಲ ಅದ್ರ ಜೊತೆಗೆ 10 ಕೆಜಿ ಬೆಲ್ಲ ಹಾಕಿರ್ತವೆ ರೀ, 10 ಕೆಜಿ ಬೆಲ್ಲ ರೀ, 10 ಕೆಜಿ ಕಡಲೆ ಇಟ್ಟಾರೆ, ಆಮೇಲೆ ಇದು 20 ಕೆಜಿ ಇದೆ ಒಂದು ಬ್ಯಾರಲ್ಗೆ, ಇದನ್ನ ಹಾಕಿ ಕೈ ಬಿಟ್ಬಿಡ್ತೀವಿ. ಅದನ್ನ 20 ಕೆಜಿ ಸುಣ್ಣನ, 20 ಕೆಜಿ ಸುಣ್ಣ ರೀ, 10 ಕೆಜಿ ಬೆಲ್ಲ ರೀ, 10 ಕೆಜಿ ಕಡಲೆ ಇಟ್ಟು ಅದನ್ನೆಲ್ಲ ತಿರುಗಿ ಬಿಡ್ತೀವಿ, ತಿರುಗಿ ಕೈ ಬಿಟ್ಬಿಡ್ತೀವಿ, 10 ಲೀಟ್ರ್ ಹಾಕೋದು ಚಾಕ್ತೀವಿ, ಅದಕ್ಕೆ ಹಾಕಿ ಹಿಂಗೆ ಕೈ ಬಿಟ್ಬಿಡ್ತೀವಿ. 5 ದಿನದಾಗ ಅದು ಆಗಲೇ ದುರ್ವಾಸನೆ ಆಗಿಬಿಡ್ತದೆ, ಅದು ವಾಸನೆ ಆದಾಗಲೇ ವಾಸನೆ ಆದಾಗ ಸ್ಟ್ಯಾಂಡರ್ಡ್ ವಾಸನೆ ಆತಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಇದ್ದಂಗೆ ಅದು ಔಷಧಿ, ಈ ಕಡೆ ಸೈಡ್ ಆ ಕಡೆ ಸೈಡ್ ಹಾಕಿ ತೊಗೊಬಿಡ್ತೇವೆ. ಅಂದ್ರೆ ನೀವು ಯಾವ ಕೆಮಿಕಲ್ನ ಅಷ್ಟು ವಾಸನೆ ಇರೋಲ್ಲ, ಹುಳ ಬಂದ್ರೆ ಕೇಳೋದು ಹೊಡಿಬಿಡ್ತಾವೆ ಅದು, ಅದು ಬರೀ ವಾಸನೆಗೆ ಏನು ನಿಂದ್ರಾಗಲ್ಲ, ನಮಗೆ ತಲೆ ನೋಯ್ತೈತೆ ಅದನ್ನು ಹೊಡೆದ್ರಿಂದ 2 ದಿನ ತಲೆ ನೋಯ್ ಮಾಕೋತೀವಿ, ಅಷ್ಟು ಸ್ಟ್ರಾಂಗ್ ಇರ್ತದೆ ಆ ಔಷಧಿನೂ ಸ್ಟ್ರಾಂಗ್ ಇರೋಂಗಿಲ್ಲ. ಅದು ಇವು ರೈತರೆಲ್ಲರೂ ಈ ಥರ ಮಾಡೋಂಗಿಲ್ಲ, ಅವರು ತಮ್ಮ ತಮ್ಮ ತಿಪ್ಪಳಕ್ಕೆ ಹೋಗ್ತಾರ ತಗೊಂಬರ್ತಾರ ಹೊಡಿತಾರ. ಈಗ ನಾವು ಹೇಳಿದ್ರು ಮಾಡೋಂಗಿಲ್ಲ ಯಾರು, ಬ್ಯಾರಲ್ ಇಟ್ಟು ಅದೆಲ್ಲ ಔಷಧಿ ಮಾಡಿ ನಾವು ಹೇಳ್ತೀವಿ ರೈತರು ಯಾರು ಮಾಡೋಂಗಿಲ್ಲ, ಮಾಡೋಂಗಿಲ್ಲ, ಸುಮ್ಮನೆ ಸಾವಯವ ಮಾಡ್ತೀವಿ ಅಂತಾರೆ, ಯಾವ ಮಾಡೋಂಗಿಲ್ಲ. ಈಗ ಎಲ್ಲರೂ ಅಂತಾರೆ, ಈಗ ಬಂದಾರೆ ಸಾವಯವ ಮಾಡ್ಬೇಕು ಸಾವಯವ ಮಾಡ್ಬೇಕು ಅಂತಾರೆ. ಈಗ ಯಾಕೆ ಕೆಮಿಕಲ್ ಜಾಸ್ತಿ ಆಗಿ ದಾಳಂಬ್ರಿ ದಾಳಂಬ್ರಿ ದಾಳಂಬ್ರಿ ಫೇಲ್ ಆಗೋದ ಕೆಮಿಕಲ್ಗೆ ಫೇಲ್ ಆಗತ್ತೆ ದಾಳಂಬ್ರಿ. ಹಿಂಗಾಗಿ ಅವರೆಲ್ಲರೂ ಈಗ ಸಾವಯವ ಮಾಡ್ಬೇಕು ಸಾವಯವ ಮಾಡ್ಬೇಕಂದ್ರೆ, ಆಮೇಲೆ ಕಂಪ್ನಿಗಳು ಜಾಸ್ತಿ ಉಟ್ಕೊಂಡ್ಬಿಟ್ಟವೆ. ಈಗ ಸಾವಯವ ಯಾವುದೋ ಬದುಕೋದು ಯಾವುದೋ ಗೊತ್ತಿಲ್ಲ, ನಾವು ಮಾಡಿದ್ದು ನಮ್ಮ ಕೈಗಿದ್ದು ಕರೆಕ್ಟ್ ಇರ್ತೈತೆ, ಆ ಕಂಪ್ನಿಯವ್ರು ಕೊಟ್ಟಿದ್ದು ನಮಗಂದ್ರೆ ಅದು ಅಂಡರ್ಸ್ಟ್ಯಾಂಡ್ ನನಗೆ ಗೊತ್ತಲ್ಲ. ಅಂದ್ರೆ ನೀವು ನಿಮ್ಮ 25 ಎಕರೆ ನೀರಾವರಿ ಭೂಮಿ ಒಳಗೆ ಇದುವರೆಗೂ ರಾಸಾಯನಿಕವನ್ನು ಅಂಗಡಿಯಿಂದ ಗೊಬ್ಬರ ರಾಸಾಯನಿಕ ಗೊಬ್ಬರ ರಾಸಾಯನಿಕ ಔಷಧಿಗಳನ್ನು ಇನ್ನುವರೆಗೂ ತಂದಿಲ್ಲ ತಾವು? ಇನ್ನುವರೆಗೂ ತಂದಿಲ್ಲ, ತಂದ್ರೆ ಸಾವಯವ ತರ್ತಾರೆ, ತಂದ್ರೆ ನಾವು ಸಾವಯವ DNP ಅಂತ ಬಂದೈತೆ, DNP ಹಾಕ್ತೀವಿ ಸಾವಯವ, ಅದು DNP ಅಂತೇಳಿ ಸಾವಯವ ಹಾಕ್ತೀವಿ. ಆಮೇಲೆ ಬೇರೆ ಬೇರೆನೂ ಬರ್ತಾವೆ ಟಾನಿಕ್ಗಳು, ಅವು ನಮ್ಗೆ ಯಾಕಂದ್ರೆ ಅಂಟು ಬಿದ್ದಾವೆ ಆಲ್ರೆಡಿ, ಅದು ಹೆಂಗೆ ಬರ್ತಾನೆ ನಮ್ಗೆ ಗೊತ್ತಾಗೈತೆ, ಗೊತ್ತಾಗಿ ಅದು ಮಾತ್ರ ತರಿಸ್ತೀವಿ ನಾವು, ಸಿಗಲಿಕ್ಕೆ ಎಲ್ಲಿ ಸಿಗುತ್ತೆ ಅಲ್ಲಿಂದ ತರಿಸ್ತೀವಿ ನಾವು, ಅದು ಮಾತ್ರ ಬರ್ಲಿ ಏನೇನು ಒಣಂಗಿಲ್ಲ ಅವು. ಈಗ ತಾವು ಮೊದಲು ಈಗ ಪಪ್ಪಾಯ ಮತ್ತು ದಾಳಿಂಬೆಯನ್ನು ಅಂತರ ಬೆಳೆಯಾಗಿ ಬೆಳೆದಿರ್ತಾವು, ಪಪ್ಪಾಯ ಹೋತು ದಾಳಿಂಬೆ ಚಾಲುವಾಗಿದೆ, ಈಗ ಹೇಗೆ ಪಪ್ಪಾಯಿ ಇಳುವರಿ ಹೇಗೆ ಬಂತು ತಮ್ಮದೆಲ್ಲ? ಅದು ಪಪ್ಪಾಯಿ ಭಾರಿ ಚೆನ್ನಾಗಿ ಬಂತು, ಅದು ಈ ಲಾಕ್ಡೌನ್ ಆಗಿಬಿಡಿದಲ್ಲ 4 ತಿಂಗಳು ಇರಕಪ್ಪ ಅಂದ್ರೆ ಅದು ಕಂಡ ಸಿಕ್ಕಾಪಟ್ಟು ರೊಕ್ಕ ಆಗದ ನಮಗೆ. ಎಷ್ಟು ಎಕರೆ ಅದು ಪಪ್ಪಾಯಿ ನಿಮ್ದು? 10 ಎಕರೆ ಪಪ್ಪಾಯಿ ಇರೋದು, 10 ಎಕರೆ ಪಪ್ಪಾಯಿ. ಲಾಕ್ಡೌನ್ ಅಲ್ಲಿ ಆದರೂ ಎಷ್ಟು ನಿಮಗೆ? ಒಂದು 10 ಲಕ್ಷ ತನ ಆಗಿರ್ಬೇಕಲ್ಲ ಅದು ಪಪ್ಪಾಯಿ, ಯಾಕಂದ್ರೆ ಲಾಸ್ಟ್ಗೆ ಹಣ್ಣು ಇದಕ್ಕೆ ಹಾಲಿ ಕೊಟ್ಬಿಟ್ವಿ, ಅದೇನು ಒಂದು 50 ಲಕ್ಷ ಗಟ್ಟಲೆ ಆಗದೆ ಅದು, ಅದು ಹಣ್ಣು ನೋಡಿಬಿಟ್ರೆ ಅದು ದಿಕ್ಕ ಬಲಾಸ್ಬೇಕು. 4 ತಿಂಗಳು ಗಾಡಿ ಬರೋಕ್ಕಿಲ್ಲ, ಲಾರಿ ಹೋಗೋಕ್ಕಿಲ್ಲ, ಅರಿಯೋಕ್ಕಿಲ್ಲ, ಅದು ಹಿಂಗೆ ಅವ್ರದ್ದು ಹಿಂಗೆ ಹೋಗೋದು ಬಿಟ್ಟರು ಎಲ್ಲ ಕೊಳತ ಹೋಗ್ಬಿಡ್ತೀವಿ. ಒಂದು ಗೊಬ್ಬರ ಮಾಡಿ ನಾವು ಎಲ್ಲಿ ಹೋಗಲ್ಲ ಬಿಡ್ರಿ, ತಂದು ತಿಪ್ಪಿಗೆ ಹಾಕ್ತಿವಿ ಹೊರತಾಗಿ ಹೊರಗಡೆ ಒಂದು ಕಾಯಿ ಹೋಗಂಗಿಲ್ಲ, ಅವು ಗೊಬ್ಬರನ ಆಗ್ಬೇಕದು ಒಳ್ಳೆ ಮತ್ತೆ ಇರ್ಕಪ್ಪ ಅಲ್ಲೇ ಅವ್ರದ್ದು ಅಲ್ಲೇ ಮಣ್ಣಾಕಿ ಮುಚ್ಚಿಬಿಡ್ತೀವಿ, ಭೂಮಿಗೆ ಹೋಗ್ಬೇಕಾದ ಹೊರಗೆ ಮಾತ್ರ ಎಲ್ಲಿ ಚೆಲ್ಲಂಗಲ್ಲ, ಎಲ್ಲಿ ಒಂದು ಒಂದು ಒಂದು ಕಡ್ಡಿ ಹಿಂಗೆ ಹೋಗಂಗಿಲ್ಲ. ಅವು 75 ಆಳದು ಕನಿಷ್ಠ ಅಂದ್ರೆ ಒಂದು ಕುತ್ತಿಗೆ ಮಠ ಮೇವು ಬೆಳೆದತ್ತೆ ಅದರಲ್ಲಿ ದಾಳಂಬ್ರಲ್ಲೇ ಗೋಶಾಲಿಗೆ ಇರೋದು ಇಲ್ಲಿ ಪ್ರೀ ಹುಲ್ಲು ರೀ, ಭಾರಿ ಹುಲ್ಲು ಅದು. ಆ ಹುಲ್ ನೋಡ್ಬಿಟ್ಟು ತುಡಿಲ್ತೇನೆ. ಅದನ್ನ ಗೋಶಾಲಿಗೆ ಫ್ರೀಯಾಗಿ ಏರಿದ್ವಿ ನಾವು ಇಲ್ಲಿಂದ ದಿನ ಒಂದು ಟ್ಯಾಕ್ಟ್ರಿ. ಮಳೆ ಹೆತ್ತಿ ಕಸ ಆಗಿತ್ತೆ? ಹ್ಞೂ, ಮಳೆ ಹೆತ್ತಿ ಗೊಬ್ಬರ ಅಂದ್ರಿ, ಗೊಬ್ಬರ ಅಂದ್ರೆ ಎಂಡಿ ಗೊಬ್ಬರ ಸಾಕಷ್ಟು ರೀ, ಇಷ್ಟು ಮಟ ಇತ್ತು ನೋಡ್ರಿ, ಇಷ್ಟು ಮಟ ಇತ್ತು. ಮತ್ತೆ ಗೋಶಾಲಿಗೆ ಏರಿ, ಇಲ್ಲಿ ಒಕ್ಕಟ್ರೆ ವೇಸ್ಟ್ ಆಗ್ತದ. ಗೊಬ್ಬರ ಮಾಡ್ರೆ ಅಲ್ಲಿ ದನ ನೋಡಿದ್ವಿ ನಾವು ಲಿಂಗಸೂರಲ್ಲಿ, ಪಾಪ ದನ ಕೂಳ ಇದ್ದಿಲ್ಲ, ನೋಡಿ ಬಂದಿದ್ವಿ. ದಿನ ಒಂದು ಟ್ಯಾಕ್ಟ್ರಿ 15 ಟ್ಯಾಕ್ಟ್ರಿ ಏರಿ ನಾವು ಇಲ್ಲಿಂದ ಹುಲ್ಲು ಕಳಿಸಿದ್ರು. ಇದನ್ನ ಹೋಗಿ ಏರಿಯಾಕೆ ಬಂದ ನನ್ನ ಮಗನ, ನಮ್ದ ಟ್ಯಾಕ್ಟ್ರಿ ಮತ್ತೆ ಇದನ್ನ ಹೋಗಿ ಹಾಕಿ ಬಂದ ಕಂಟಿನ್ಯೂ ಅದನ್ನ ವೇಸ್ಟ್ ಮಾಡಬಾರ್ದಂತ ಅಲ್ಲಿಗೆ ಹೋಗಿ ಹಾಕಿದ್ರು. ಈಗ ಗೊಬ್ಬರ ತಾವು ಎಷ್ಟು ಉತ್ಪಾದನೆ ಮಾಡ್ತೀರಿ ಪ್ರತಿ ವರ್ಷ? ಗೊಬ್ಬರ ತಿಪ್ಪಿ ಗೊಬ್ಬರ ಎಷ್ಟು ಮಾಡ್ತಾ ಇರ್ತೀರಿ? ಏನೇನು ಯಾವ ರೀತಿ ಮಾಡ್ತೀರಿ ಗೊಬ್ಬರ? ಗೊಬ್ಬರ ನಾವು ಕಸ ಕಡ್ಡಿ ಇದು ತೊಗರಿ ಕಡ್ಡಿಗೆ ಬಂತು, ಆಮೇಲೆ ಹತ್ತಿ ಕಡ್ಡಿಗೆ ಆಗಲಿ, ಇದು ಕಡ್ಲಿ ಒಟ್ಟು ಎರೆಗೆ ಕಡ್ಲಿ ಒಟ್ಟರಿ, ಏನೇನೋ ತಂದು ಎಲ್ಲ ತಂದು ಹಾಕಿ ಗೊಬ್ಬರ ಮಾಡ್ಕೊತೀವಿ ನಾವು. ಒಂದು ಕನಿಷ್ಠ 30-45 ಗಾಡಿ ಗೊಬ್ಬರ ಮಾಡ್ಕೊತೀವಿ ನಾವು. ಏನಾರು ಮಿಕ್ಸ್ ಮಾಡ್ತಾರೆ ಮತ್ತೆ? ನಾವು ಏನೋ ಬೆಲ್ಲ ಕಡ್ಲಿ ಇಟ್ಟು ಇದನ್ನ ಹಾಕ್ಬಿಡ್ತೀವಿ ರೀ, ಏರುಗಳ ಬಿಟ್ಬಿಡ್ತೀವಿ ಅಷ್ಟೇ ರೀ, ಗೊಬ್ಬರ ರೆಡಿ ಆಗಿಬಿಡ್ತಾರೆ. ಅದು ಡೈರೆಕ್ಟ್ ಮೊನ್ನೆ ಕಡ್ಲಿ ಒಟ್ಟು ಏರಿದ್ವಿ, ಕಡ್ಲಿ ಒಟ್ಟು ಡೈರೆಕ್ಟ್ ಒಳಗಡೆ ಹಾಕಿ ಮೇಲೆ ಮಣ್ಣು ಹಾಕಿಬಿಡೋರಿ. ಒಂದು 20-30 ಗಾಡಿ ಇರಬೇಕು ನಾವು ಕಡ್ಲಿ ಒಟ್ಟು, ಬಣ್ಣಿ ಒಟ್ಟಿವಿ ಎಷ್ಟು ಬೇಕಷ್ಟು. ನಾವು ಉಳಿದದ್ದು ಏನಂತ ಬೋದ್ನಾಗ ಹಾಕಿಬಿಟ್ಟಿವಿ, ಒಳಗಡೆ ಹಾಕಿ ಮೇಲೆ ಲೇಬರ್ ಹಚ್ಚಿ ಮೇಲೆ ಮಣ್ಣು ಹಾಕ್ಸಿಬಿಟ್ಟಿವ್ರಿ. ಮಣ್ಣು ಹಚ್ಚಿ ಅದಕ್ಕೆ ಬೆಲ್ಲ ಕಡ್ಲಿ ಇಟ್ಟು ಮೇಲೆ ಅದು ಒಬ್ಬಿ ಮೇಲೆ ಹಾಕಿಬಿಟ್ಟು ಎಲ್ಲ ಗೊಬ್ಬರ ಆಗಿಬಿಡ್ತೀವಿ. ಅದು ಎಲ್ಲ ಗೊಬ್ಬರ ದಾಳಮರಿಗೆ ಇರ್ತದೆ. ಹಿಂಗೆ ಬರೀ ನೀವು ಗುದ್ಲಿ ಎಲ್ತೇನೆ ಹಾಕ್ತೀರ ಅಲ್ತೇನೆ ಬರೀ ಗೊಬ್ಬರನೂ ಬರ್ತ ಬಂದ ಬರಲಿ. ಇದೇನು ಮಣ್ಣು ಸಿಗಲ್ಲ ಅವ್ರಿಗೆ ಯಾರಿಗೆ, ಅದಕ್ಕೆ ಎರುಗಳು ಹುಟ್ಟುಬಿಟ್ಟವ, ಅವೆಲ್ಲ ತಿಂದು ಗೊಬ್ಬರ ಮಾಡಿಬಿಟ್ಟವ್ರಿ. ಅದೆಷ್ಟು ಚೆನ್ನಾಗೈತೆ ದಾಳ. ನೀವು ಆ ರೀತಿ ಸಾವಯವ ಮಾಡೋದ್ರಿಂದ ಕಸನೂ ಸಹ ಸಮೃದ್ಧವಾಗಿ ಬೆಳೀತದೆ ನಿಮಗೆ ಕಸನೂ? ಕಸ ಬರ್ಲಿದ್ದು ಏನು ಬೆಳೆಯಲ್ಲ, ಕಸ ಬೆಳೆತ ದನದ ತಿನ್ನ ಕಸ ಬೆಳಿತೈತೆ. ಅದನ್ನು ತೋಟದಾಗ ಅದು ಯಾವ ದನನ ತಿನ್ನಲ್ಲ, ಏನತ್ತೆ ಅಂತ ಕಸ ಬರ್ತೈತೆ. ಇಲ್ಲಿ ದನ ತುಟಿಲ್ ತಿನ್ಬೇಕು ಅಂತ ಕಸ ಬರ್ತೈತೆ. ಅದು ಕಾಂಗ್ರೆಸ್ ಇಲ್ಲ ನಮ್ಮದಲ್ಲಿ, ಕಾಂಗ್ರೆಸ್ ಬಿಡ ಹೋಗ್ಬಿಟ್ಟೈತೆ. ಈಗ ಯಾವುದೇ ಚೆನ್ನಾಗಿ ಬೆಳೆ ಮಾತ್ರ ಭಾರಿ ಬರ್ತಾವ ನಮ್ಗೆ. ಯಾಕಂದ್ರೆ ಹಳೆ ತೋಟ ಅಂದ್ರೆ ಫೇಲ್ ಆತವ್ರಿ, ಎಲ್ಲರೂ ಹಳೆ ತೋಟ ಮಾಡಿದಾರು ಫೇಲ್ ಆಗಿ ಹೋಗ್ತಾವ. ನಮ್ಮದು ಹೆಂಗ ಭೂಮಿ ಮುಂದೆ ನಾವು ತಯಾರಾಗೈತೆ ಹಂಗ ರೆಡಿ ಆಕ್ಯಂತ ಹೊಂಟೈತೆ ಭೂಮಿನ. ಬೆಳೆ ಒಂದು ವರ್ಷಕ್ಕಿಂತ ಒಂದು ವರ್ಷ ಬಲ ಬರಕತೈತೆ ನಮ್ಮ ಬೆಳೆ. ಈಗ ನೋಡ್ರಿ 25 ಎಕರೆ ನೀರಾವರಿ, 2 ಬೋರ್ದವ ತಮ್ದು, ಒಳ್ಳೆ ಒಂದು ನೀರಿನ ಫಲವತ್ತತೆ ತಮ್ಗೆ, ನೀರು ಸಾಕಷ್ಟು ಆಗ್ತಾ ಇದೆ. ಹೇಗೆ ಎಲ್ಲ ಮತ್ತೆ ಡ್ರಿಪ್ ಮಾಡ್ಕೊಂಡ್ಬಿಟ್ರಿ ಎಲ್ಲದಕ್ಕೂ? ಎಲ್ಲ ಡ್ರಿಪ್ ನಾವೇನೇನೋ ನೀರು ಕಟ್ಟೋದಿಲ್ಲ ಏನಿಲ್ಲ, ಬರೀ ಎಲ್ಲಕ್ಕೂ ಡ್ರಿಪ್, ಬರೀ ವಾಲ್ತಾರ ಬದಿನಾಗ ಡ್ರಿಪ್ ಎಲ್ಲಕ್ಕೂ ಡ್ರಿಪ್ ನಾವು ಯಾವ ಬರೀ ವಾಲ್ತಿರೋದಕ್ಕೆ ಅದಷ್ಟೇ. ಇಲ್ರಿ ಡ್ರಿಪ್ ಹರಿ ನೀರು ಬಿಟ್ಟಂಗ ಅದು ಬರೋದಿಲ್ಲ, ಚಲೋ ಕಾಯಾಗ ಹೊತ್ನಾಗ ಹರಿ ನೀರು ಬಿಡ್ಬೇಕಾಗತ್ತೆ ಅಂತ ಹೇಳ್ತಿರ್ತಾರಲ್ಲ, ನಿಮ್ಮ ಮನೆ ಅಭಿಪ್ರಾಯ? ಅದು ಬೇಸಿಗೆ ಫುಲ್ ಬೇಸಿಗೆ ಬಂದಾಗ ಅವು ಡ್ರಿಪ್ಪಿನ ನೀರು ಸಾಲಿಲ್ಲ ಅಂದ್ರೆ, ಸಾಲಿಲ್ಲ ಅಂದ್ರೆ ನೀವು ಹರಿ ನೀರು ಬಿಡ್ಬೋದು. ಇರ್ಕಪ್ಪ ಅಂದ್ರೆ ನೀರು ಹವೆಯಾಗಿ ಹೋಗ್ಲಾರಂಗ ಗಾಳಿ ಆಡ್ಲಾರಂಗ ಚೀಲ ತಟ್ಟು ಹಾಕ್ಬೋದು, ಇದಕ್ಕೆ ಸಜ್ಜಿ ಹೂಬು ಅದನ್ನು ಒದಕಿ ಮಾಡ್ಬೋದು ರೀ. ಒದಕಿ ಮಾಡಿದ್ರೆ ಆ ಗಾಳಿ ಆಗಿದೆ ಅದು ಹಸಿ ಆರಂಗೆ ಬಿಡಲ್ಲ ಬೇಸಿಗೆಯಲ್ಲಿ, ಅದು ಚೆನ್ನಾಗಿ ಬರ್ತೈತೆ. ಹರಿ ನೀರು ಅಂದ್ರೆ ಅದು 3 ದಿನಕ್ಕೆ ಆರಿಬಿಡ್ತದೆ. ಇದು 4 ಫೂಟ್ ಹೊತ್ತು ಹಿಂಗೆ ಒಂದು ಡ್ರಿಪ್ ಹನಿ ಬೀಳೋದು, ಹಿಂಗೆ ಹಿಂಗೆ ಒಂದು 2 ಫೂಟ್, ಹಿಂಗೆ 2 ಫೂಟ್, ಹಿಂಗೆ 2 ಫೂಟ್, ಒಳಗಡೆ 3-4 ಫೂಟ್ ಹೋದೈತೆ. ಅದು ಹರಿ ನೀರು ಅಲ್ಲಿ ಬಿಟ್ಟರೆ ಇಲ್ಲಿ ಬಸಕ್ನ ಬರತ್ತಲ್ಲ ಒಂದು ಗೇಣು ತೊಗೋಬೇಕು ರಗಡ. ಅದು ಈಗ ಪಪ್ಪಾಯಿ ಎಷ್ಟು ಎಕರೆ ಇದೆ ಸದ್ಯದಲ್ಲಿ ನಿಮ್ಮದು? ಪಪ್ಪಾಯಿ ಎಷ್ಟು ಎಕರೆ ಇದೆ? ಪಪ್ಪಾಯಿ ಒಂದು 14 ಎಕರೆ ಐತೆ ರೀ. ಯಾಕೆ ಅಷ್ಟು ಪಪ್ಪಾಯಿ 14 ಎಕರೆ ಮಾಡಿರಲಿಲ್ಲ ಯಾಕೆ? ಈ ಪಪ್ಪಾಯಿ ಹೋದರ್ಸ 20 ರೂಪಾಯಿ ಮಾರ್ತೀರಿ, ಪಪ್ಪಾಯಿ 20 ರೂಪಾಯಿ ಮಾರ್ತೀವಿ. ಯಾಕಂದ್ರೆ ಪಪ್ಪಾಯಿ ಇಲ್ಲಿ ರೇಟ್ ಬರ್ಬೇಕಂದ್ರೆ ಹೆಂಗಲ್ಲಿ ಮಹಾರಾಷ್ಟ್ರ ಮಳೆ ಆಗಿರ್ಬೇಕು. ಮಹಾರಾಷ್ಟ್ರ ಮಳೆ ಆತಪ್ಪ ಅಂದ್ರೆ ಅಲ್ಲಿ ಬೆಳೆ ಎಲ್ಲ ಫೇಲ್ ಆಗಿಬಿಡುತ್ತೆ. ಈ ಕರ್ನಾಟಕಕ್ಕೆ ಒಳ್ಳೆ ಮಾರ್ಕೆಟ್ ರೇಟ್ ಆಗ್ತದೆ. ಯಾಕಂದ್ರೆ ಇದು ಬಾಂಬೆ ದಿಲ್ಲಿ ಹೋಗೋದು ಇದು ಪಪ್ಪಾಯಿ ಎಲ್ಲ. ಅಲ್ಲಿ ಮಳೆ ಹತ್ತಿ ಅಲ್ಲಿ ಫೇಲ್ ಆತಪ್ಪ ಅಂದ್ರೆ ಇಲ್ಲಿ ಒಳ್ಳೆ ಬೆಲೆ ಆಗ್ತೈತೆ. ಹೋದ ವರ್ಷ 20-25-30 ತನಕ ಮಾರೈತೆ ಪಪ್ಪಾಯಿ ರೇಟ್. ಅದಕ್ಕೆ ಏನು ಮಾಡ್ರೆ ಈ ವರ್ಷ ಮಹಾರಾಷ್ಟ್ರ ಎಲ್ಲ ಫುಲ್ ಮಳೆ, ಹಿಂಗಾಗಿ ಪಪ್ಪಾಯಿ ಜಾಸ್ತಿ ಮಾಡ್ಕೊಂಡಿವಿ ನಾವು. ಕನಿಷ್ಠ ಪಪ್ಪಾಯಿದಲ್ಲಿ ಎಷ್ಟು ರೇಟ್ ಸಿಕ್ಕರೆ ಲಾಭ ಬರ್ತಂದ್ರೆ? ಕನಿಷ್ಠ ರೇಟ್ ಎಷ್ಟು ಸಿಗ್ಬೇಕು ಪಪ್ಪಾಯಿಗೆ? ಪಪ್ಪಾಯಿ ನೀನು 5-6 ರೂಪಾಯಿ ಸಿಕ್ಕರೆ ಲಾಭ ರೀ, ಅದು ಲಕ್ಷನೇನಿಲ್ಲ. ಅದ್ರ ಮೇಲೆ ಹೆಚ್ಚಿಗೆ ಬಂದಂಗೆ ಲಾಭ ಅದು. 5-6 ರೂಪಾಯಿ ಸಿಕ್ಕರೆ ಲಾಭ ಅದು, ಲಕ್ಷನ ಮಾತ್ರ ಅದು ಪಪ್ಪಾಯಿದಾಗ. ಯಾಕಂದ್ರೆ ಖರ್ಚು ಮಾಡೋಂಗಿಲ್ಲ ಅವು, ಅದಕ್ಕೆ ಔಷಧಿ ಭಾಳ ಹೊಡೆದಿಲ್ಲ ಏನಿಲ್ಲ. ಬುಡಕ್ಕೆ ನೀವು ಹೆಂಡಿ ಗೊಬ್ಬರ ಹೆಂಗೆ ಹಾಕ್ತೀರಿ ಹಂಗೆ ಫಲ ಸಟ್ ಆದೈತೆ ಅದು. ಈಗ ಅದಕ್ಕೆ ಪಪ್ಪಾಯಿದಲ್ಲಿ ಭಾಳಷ್ಟು ಮಂದಿ ಫೇಲ್ ಆಗ್ಯಾರ. ಒಂದಿಷ್ಟು ಮಂದಿ ರಿಂಗ್ ಸ್ಪಾಟ್ ಬಂದ್ರಿ, ವೈರಸ್ ಬಂತು, ವೈರಸ್ ಬಂದು ಹೋಗಿಬಿಡ್ತು. ಪಪ್ಪಾಯಿಗೆ ಬರೋದು ವೈರಸ್ಸು, ಅದನ್ನು ನಿಮಗೆ ಹೇಗೆ ಅನಿಸ್ತದೆ? ನಿಮಗೆ ಯಾವಾಗಾರ ಅನುಭವಕ್ಕೆ ಬಂದದ ವೈರಸ್? ವೈರಸ್ ಎಲ್ಲರೂ ತೋಟದಾಗಿರ್ತದೆ, ಸಾವಯವ ಮಾಡೋದಾಗಿರ್ತದೆ, ಕೆಮಿಕಲ್ ಹಾಕಕ್ಕೂ ಇರ್ತೈತೆ ರೀ. ಅದು ಬುಡುಗಡೆ ಬೇರಿಗೆ ಶಕ್ತಿ ಯಾವನ ಹೆಂಡಿ ಗೊಬ್ಬರ ಜಾಸ್ತಿ ಹಾಕಿ ಶಕ್ತಿ ಮಾಡ್ತಾರೆ ಅವ್ರು ಮಾತ್ರ ವೈರಸ್ ಬರೋದು ಕಮ್ಮಿ ನಮಗೆ ಅನುಭವ. ಯಾಕಂದ್ರೆ ಬೇರಿಗೆ ಆಹಾರ ಕೊಟ್ಟರೆ ಮಾತ್ರ ಚೆನ್ನಾಗಿ ಬರ್ತದೆ. ಬೇರಿಗೆ ಆಹಾರ ಚೆನ್ನಾಗಿ ಕೊಡಲಿಲ್ಲಪ್ಪ ಅಂದ್ರೆ ಅದು ವೈರಸ್ ಅಂಬರೋದು. ಯಾಕಂದರೆ ಈಗ ಸಣ್ಣ ಮಕ್ಕಳು ಇರ್ತಾವೆ, ಸರಿಯಾಗಿ ಹಾಲು ಅವ್ರಿಗೆ ಹಾಲು ಇದನ್ನ ಮಲೆ ಹಾಲು ಕೊಡಲಿಲ್ಲ, ಸರಿಯಾಗಿ ಉಣಿಸ್ಲಿಲ್ಲ ಅಂದ್ರೆ ಅವು ವೀಕ್ ಆಗ್ತಾವೆ, ವೀಕ್ ಆಗ್ತಾವೆ ದವಾಖಾನೆಗೆ ಹೋಗ್ತಾವೆ. ಇವಕ್ಕೆ ಆಹಾರ ಹೆಂಗೆ ನಾವು ಚೆನ್ನಾಗಿ ಬಿಡುಗಡೆ ಆಹಾರ ಹೆಂಗೆ ಹಾಕ್ತೀವಿ ಹಂಗೆ ಬೆಳೆ ಚೆನ್ನಾಗಿ ಬರ್ತೆ. ಅಷ್ಟೇ ಬೆಳೆ ಚೆನ್ನಾಗಿತ್ತ ನಾಳೆ ಸುಳಿ ಚೆನ್ನಾಗಿತ್ತಪ್ಪ ರೋಗ ಬರಲ್ಲ ಅದಕ್ಕೆ. ಈಗ ಹೆಂಗೆ ನಮಗೆ ಕರ್ರಗದ ನೋಡ್ರಿ ಆ ಥರ ಇದ್ರ ಅದಾಗಲೇ ಬಿಳುಪ್ ಬರ್ತ ರೋಗ ಬರಕ್ಕೆ ಬೆಳ್ಳಗೆ ಬಂದ್ಬಿಡ್ತ ಸುಳಿ ಅದು ಬೆಳ್ಳಗೆ ಬರ್ತಾನಕ ಬುಡಕ್ಕೆ ಆಹಾರ ಕಮ್ಮಿ ಐತೆ ಅಂತ ನಮ್ದು ಐಡಿಯ. ಅದು ಬುಡಕ್ಕೆ ಆಹಾರ ಹಾಕಬೇಕು ನಾವು ಅದು ಆಹಾರ ಹಾಕಲಕ್ಕೆ ಅದಕ್ಕೆ ರೋಗಿ ಕಾಣ್ಬರ್ತದೆ. ಈಗ ತಾವು ಪಪ್ಪಾಯ ಮತ್ತು ಮರಗಿಡ ಪದ್ಧತಿ ಒಳಗೆ ರೇಷ್ಮೆ ಮಾಡಿರಿ, ರೇಷ್ಮೆ ಕೃಷಿ ಅನುಭವ ಮೊದಲಿತ್ತ ನಿಮ್ಗೆ ಅಥವಾ ಈ ಇಪ್ಪತ್ತು ವರ್ಷ ಆದ್ರೆ ರೇಷ್ಮೆ ಬೆಳಕ್ರಿ ನಾನು ಬಿಟ್ಟಿದ್ರೆ ರೇಷ್ಮೆ ಬೆಳೆದ್ರೆ ರೇಷ್ಮೆ ನಡು ಬಿಟ್ಟಿದ್ರಿ ಇದು ಗೋಡನ್ ಒಂದಿರೋದಕ್ಕೆ ಇದು ಖಾಲಿ ಬೀಳ್ತಾನೆ ಸರ್ ಮತ್ತೆ ಅದಕ್ಕೆ ಮರ ಪದ್ಧತಿ ರೇಷ್ಮೆ ಮಾಡಿದಿರಿ. ಇಲ್ಲಿ ಬೇರೆ ಯಾರು ಮರ ಪದ್ಧತಿ ಮಾಡಿರಲಿಲ್ಲ ಮಲ್ಲೇಶ್ಗೌಡ್ರವ್ರು ಅಂತೇಳಿ ಅವ್ರು ನೋಡಿ ಆಮೇಲೆ ಕೋಲಾರದ ನೋಡಿ ಮರ ಪದ್ಧತಿ ಮಾಡಿದ್ವಿ. ಆ ಮರ ಪದ್ಧತಿ ಹೆಂಗಂದ್ರೆ ನೀರು ಕಮ್ಮಿ ಇರ್ಬೇಕು ಅದಕ್ಕೆ ಒಂದು ಇಂಚು ನೀರು ಇರಬೇಕು ಅರ್ಧ ಇಂಚು ನೀರು ಇದೆ ಮರ ಪದ್ಧತಿ ಮಾಡಿದರೆ ಸಕ್ಸಸ್ ಆತಾರ ಅದಕ್ಕೆ ನೀರೆಲ್ಲ ಹೊರಲ್ಕನೂ ಬೆಳಿಬೋದು ಮರ ಪದ್ಧತಿ. ಅದು ಮರ ಪದ್ಧತಿ ಅಂದರೆ ಏನೈತೆ ಎರಡೂವರೆ ಎಕರೆದಾಗ 100 ಲಿಂಕ್ಸ್ ಮೇಯ್ತಿ ಅದನ್ನೇ ಸಾಲ ಪದ್ಧತಿ ಮಾಡಿದ್ರೆ ತಿಂಗಳಿಗೆ 200 ಲಿಂಕ್ಸ್ ಮೇಯ್ತ ಅದು ಸಾಲ ಪದ್ಧತಿ ಮಾಡಿದ್ರೆ ಅಲ್ಲೇ ಲಾಸ್ ಆತಾನೆ ರೈತ. ಹಂಗಾಗಿ ಮತ್ತೆ ನಾವು ಅದನ್ನು ತೆಗಿಬೇಕನ್ನೋ ಸಲಗೆ ಅದಕ್ಕೆ ದಾಳಂಬ್ರಿ ಪಪ್ಪಾಯಿ ಮಾಡ್ಕೊಂತೀವಿ ಸಾಲ ಪದ್ಧತಿ ಇಲ್ಲಿ ಮಾಡ್ಕೊಂತೀವಿ. ಅದ್ರಾಗ ಮತ್ತೆ ಸಾಲ ಪದ್ಧತಿಯಾಗ ರೇಷ್ಮೆ ಹೆಚ್ಕೊಂಡು ಮತ್ತೆ ಅದಕ್ಕೆ ನಾವು ಪಪ್ಪಾಯಿ ಹೆಚ್ಕೊಂತೀವಿ. ಈಗ ಪಪ್ಪಾಯಿ ನಮ್ಮದು ಅಂದಾಜು ನಿಮಗೆ ಒಂದು 20 ತಿಂಗಳೇ ಬಂದ್ಬಿಡುತ್ತ ಪಪ್ಪಾಯಿ 16 ತಿಂಗಳು ಕಲಾಸ್ರ ಗಲಾಸ ಅದು ಏನು ಉಳಿಯಲ್ಲ ಅದ್ರಾಗೆ ಈ ಚೊಲತ್ತಾಗೆ ಅದನ್ನ ನಾವು ಸಾವಯವ ಮಾಡ್ತೇವೆ ಅಂದ್ರೆ ಒಂದು 2 ವರ್ಷ ಬರ್ತದೆ. ಯಾಕೆ ಎಷ್ಟು ತಿಂಗಳು ಪಪ್ಪಾಯಿ ಚಾಲು ಆಗುತ್ತೆ ಸಾವಯವ 7 ತಿಂಗಳು ಚಾಲು ಅದು ಕಟಿಂಗ್ 7 ತಿಂಗಳ ಕಾಲ ಸಾಲ ಉಳಿದಂಗುಳ್ದು 4-5 ತಿಂಗಳು ಬರೋದು ಬರೋದ ಲಾರಿ ಹೋಗೋದು ಹೋಗೋದು ಅದು ರೇಟ್ ಇದ್ರೆ ರೊಕ್ಕ ತುಂಬ್ಕೆತ್ತಾರೆ ಮನುಷ್ಯ ಮತ್ತೆ ರೇಟ್ ಇಲ್ಲಕ್ಕೆ ಅದು ಹಾಕಿದ ಬಂಡವಾಳ ಅಂತ ಲಾಸ್ ಅಲ್ಲ ಯಾರಿಗೆ 5 ರೂಪಾಯಿ ಮಾರಿದ್ರು ಏನು ಲಾಸ್ 5 ರೂಪಾಯಿ ಮಾರಿದ್ರೆ ಲಾಸ್ ಇಲ್ಲ ಅದು ಯಾಕಂದ್ರೆ ಗಿಡಕ್ಕೆ ಅಷ್ಟು 50 ಕೆಜಿ 60 ಕೆಜಿ ಒಂದು ಎಕರೆಗೆ ಎಷ್ಟು ಟನ್ ಆಗತ್ತಂದ್ರಿ ಪಪ್ಪಾಯಿ ನಿಮ್ದು ಅನುಭವ ನಿಮ್ದು ಎಷ್ಟು ಬೆಳೆದತ್ತೋ ಒಂದು ಎಕರೆಗೆ ಎಷ್ಟು ಬರ್ಬೋದು ಟನ್ ಒಂದು ಎಕರೆ ಕನಿಷ್ಠ ಅಂದ್ರೆ 20 ಟನ್ ಬರ್ಬೋದು ರೀ 20 ಟನ್ 20 ಟನ್ ಅಂದ್ರೆ ಮತ್ತೆ ಈಗ 5 ರೂಪಾಯಿ ಆದ್ರೆ ಎಷ್ಟು ಆಗ್ತದೆ ರೊಕ್ಕ 5 ರೂಪಾಯಿ ಅಂತಂದ್ರೆ ನಿಮ್ಗೆ 5,000 ರೂಪಾಯಿ ಟನ್ ಆಯ್ತು 5,000 ರೂಪಾಯಿ ಇಲ್ಲ 5,000 ರೂಪಾಯಿ ಟನ್ ಅಂತಂದ್ರೆ ಮತ್ತೆ ಅದಕ್ಕೇನು ಖರ್ಚು ಮಾಡಲ್ಲ ರೀ ರೈತರು ಅದು ಈಗ ಗಿಡ ಬೀಳೋದು 13 ರೂಪಾಯಿ ಸಸಿ ಆ ಡ್ರಿಪ್ಪಿನ ರೊಕ್ಕ ತೊಗೊಂತಾನೆ ಹೊಸ ರೈತ ಮಾಡಿದವ ಸಸಿ ರೊಕ್ಕ ಕೊಡ್ತಾರೆ ಗೌರ್ಮೆಂಟ್. ಈಗಂತಾರೆ ಮತ್ತೆ ಸಣ್ಣ ರೈತ ಇದ್ದಾರೆ ಉದ್ಯೋಗ ಖಾತೆ ಇದ್ದಾಗ ವರ್ಷ 70,000-80,000 ಕೊಡ್ತಾನೆ ಗೌರ್ಮೆಂಟ್ಲಿಂದ ಸಣ್ಣ ರೈತ ಇದ್ದಾರೆ ಮತ್ತು ಅದು ಬರ್ದೈತಿ ಏನಿಲ್ಲಲ್ಲ ರೀ ಆಗ್ತದ್ದು ಮುನ್ನೋಡಿ ಅಲ್ಲಿ ದುಡಿಯೋದಷ್ಟೇ ಕಲಿಬೇಕಾಗ ನಾನು ಸಬ್ಸಿಡಿ ತಗೊಂಡೆ ಬಂತು ಅದನ್ನು ಬಿಟ್ಟು ಬಿಡೋದಂದ್ರೆ ಮತ್ತೆ ಯಾವುದು ಸಕ್ಸಸ್ ಆಗಲ್ಲ ಮತ್ತೆ ಹಾಳಾತ ಮತ್ತೆ ಏನು ಪಪ್ಪ ಹೆಚ್ಚಿದೆ ದಾಳಂಬ್ರಿ ಹೆಚ್ಚಿದೆ ಹೋತಂತೇಳಿ ಮತ್ತೆ ಮಂದಿಗಳಿಗಂತ ಹೋದಷ್ಟೇ. ಈಗ 25 ಎಕರೆ ನೀವು ಮನೆಯಲ್ಲಿ 4 ಜನ ಮಾಡ್ತಾ ಇದ್ದೀರಿ ಜೊತೆಗೆ ಆಳುಗಳು ಕೂಲಿ ಆಳುಗಳು ಎಷ್ಟಿರ್ತವೆ ಹೇಗೆ ನಿರ್ವಹಣೆ ಮಾಡೋದು ಭಾಳ ಮುಖ್ಯ. 25 ಎಕರೆ ಮತ್ತು ಒಣ ಬೇಸಾಯ ಬೇರೆ ಇದೆ ಅಷ್ಟೆಲ್ಲ ನಿರ್ವಹಣೆ ಮಾಡಲಿಕ್ಕೆ ಎತ್ತುಗಳು ಇಟ್ಕೊಂಡಿರಾ ಎಲ್ಲ ಯಂತ್ರಗಳ ಮುಖಾಂತರ ಮಾಡಿಸ್ತೀರಾ ಟ್ಯಾಕ್ಟರ್ಗಳದಾವ ಹೇಗೆ? ನಮ್ಮದು ಪೋರ್ಟಿಲರ್ ಒಂದು ಟ್ಯಾಕ್ಟರ್ ಐತೆ ದೊಡ್ಡ ಟ್ಯಾಕ್ಟರ್ ಐತೆ ನಾವು ಎತ್ತಿಲ್ಲ ಏನು ಮಾಡೋಂಗಿಲ್ಲ ಎಲ್ಲ ಮಿಷಿನರ್ಲೇ ಮಾಡ್ತೀವಿ ಎಲ್ಲ ಎಣ್ಣೆ ಹೊಡೆದ ಮಿಷಿನ್ನು ಎಲ್ಲ ಮಿಷಿನರ್ಲೇ ಲೇಬರ್ ಕರ್ಕೊಂತೀವಿ ನಾವು ಗಂಡಾಳ ಜಾಸ್ತಿ ಸಿಗೋಂಗಿಲ್ಲ ಮಗ ಎಣ್ಣಾಳು ಕೂಡ ನಾವು ಕರ್ಕೊಂತೀವಿ ಪೈಪ್ ಹೇಳೋಕೆ ಅದಕ್ಕೆ ಎಣ್ಣಾಳು ಕೂಡ ನಮ್ಮ ಮುಂಜಾನೆ ಎದ್ದು ಅವ್ರು ಬಂದಿರ್ತಾರೆ ಎಣ್ಣಾಳು ಮಧ್ಯಾಹ್ನ ಹೋಗಿಬಿಡ್ತಾರೆ ಅವ್ರು ಕೂಡ ಕೆಲಸ ಮಾಡ್ಕೊಂಡು ನಾವು ಪಾಸ್ ಆಗಿಬಿಡ್ತೀವಿ ಯಾಕಂದ್ರೆ ಗಂಡಾಳ ಅಂದಾಗಲ್ಲ ಯಾವ ಸಿಗೋಂಗಿಲ್ಲ ಮುಂಜಾನೆ ಬರ್ತಾವ ಅಂದವು ಮಧ್ಯಾಹ್ನಕ್ಕೆ ಬರ್ತಾವ ಮಧ್ಯಾಹ್ನಕ್ಕೆ ಬರ್ತಾವ ಅಂದ ಒತ್ತಮಣಿಗೆ ಬರ್ತಾವ ಯಾಕಂದ್ರೆ ಹೆಣ್ಮಕ್ಳು ಅಂದ್ರೆ ಮುಂಜಾನೆ ಬಂದುಬಿಟ್ಟಿರ್ತಾವ ನಮ್ಮ ಕೈ ಸಿಗ್ತಾವ ನಮ್ಮ ಕೆಲಸ ಮಾಡಿಸಿದ್ರೆ ನಡಿ ಅಂದ್ಬಿಡ್ತಾವ್ರಿ. ಹೇಗೆ ಸೋಮಶೇಖರಪ್ಪ ಅವರೇ ತಮ್ಮ ಕೃಷಿ ಬದುಕು ಏನು ಹೇಳ್ತೀರಿ? ಈಗ ನಾವು ಭಾಳಷ್ಟು ಜನ ನಾ ಮಾಡ್ಬೇಕ್ರಿ ಬರ್ತಾರೆ ಡಾಳಂಬರಿಸ್ತಾರೆ ಲಾಸ್ ಹಾಕ್ತಾರೆ ಬಿಟ್ಬಿಡ್ತಾರೆ ಕೈ ಸುಟ್ಕೋತಾರೆ ಹೋಗ್ತಾರೆ ಅಂಥವ್ರು ಆದರೆ ನೀವು ಸತತವಾಗಿ ಪರಿಶ್ರಮ ಪಟ್ಟು 10 ಎಕರೆ ಇದ್ದು 12 ಎಕರೆ 20 ಎಕರೆ 25 ಎಕರೆ 30 ಎಕರೆ ವರ್ಷ ವರ್ಷ ಇನ್ನೂ ಹಿಡಿಬೇಕು ನಾವು ಹೊಲ ಇನ್ನೂ ಮಾಡ್ಬೇಕಂತಕ್ಕಂಥ ಆಸಕ್ತಿ ನಿಮ್ಮಲ್ಲಿ ಬರ್ತಾ ಇದೆ ಏಕೆ ಇದಕ್ಕೆಲ್ಲ ಏನು ಒಂದು ಆಸಕ್ತಿನ ಕಾರಣ ಅಥವಾ ನಿಮ್ದು ಯಾಕೆ ಈ ಥರ ಇದು? ನಮಗೆ ಮೊದಲಿಂದ ಭೂಮಿಯಾಗ ಬಂದ್ಬಿಡು ಭೂಮಿಯಲ್ಲಿ ಆಸಕ್ತಿ ಬಂದ್ಬಿಟ್ಟಿವಿ ಇದನ್ನ ಬಿಟ್ಟಿಂದ ಮುಂದಲ್ ದಾರಿ ನಮ್ಗೆ ಗೊತ್ತಿಲ್ಲ ಬೇರೆದೇನು ಗೊತ್ತಿಲ್ಲ ನಾವೇನು ಮಾಡಿದ್ರೆ ಇದ್ರಾಗ ಮಾಡ್ಬೇಕು ಇದಾಗ ದುಡ್ಡು ಮಾಡ್ಬೇಕು ಇದರಲ್ಲಿಂದ ಇಂಪ್ರೂವ್ಮೆಂಟ್ ಆಗ್ಬೇಕು ಆಮೇಲೆ ಇದನ್ನು ನಮ್ಮನ್ನು ನೋಡಿ ಇನ್ನೊಬ್ಬರನ್ನು ಕಲಿಬೇಕನ್ನೋ ಸಲಗ ನಾವು ಮಾಡ್ತೀವಿ. ಈಗ ರೈತರನ್ನು ಕಲಿಯೋರನ್ನು ಆಸಕ್ತಿ ಭಾಳ ಕಮ್ಮಿ ಈಗ ರೈತರು ಈಗಿನ ಯಾಕಂದ್ರೆ ಈಗಿನ ರೈತರಂದ್ರೆ ಫಾಸ್ಟ್ ಬೆಳಿಬೇಕು 5 ತಿಂಗಳಿಗೆ ಬೆಳೆ ಬರೋವು 3 ತಿಂಗಳು ಚಜ್ಜಿ ಹಾಕಿದ್ಯಾ ನೀ ತೊಗರಿ ಹಾಕಿದ್ಯಾ ಬರ್ತಾವ ಮಾಡ್ತಾರೆ ತೋಟದಾರ ಅದನ್ನ ಮಾಡ್ತಾರೆ ತೋಟ ಇಲ್ಲರನ್ನ ಮಾಡ್ತಾರೆ ಆ ಪಡ ಬರ ಬರ್ಬೇಕು ಬರ ಬರ ಬೆಳಿಬೇಕು ಅಲ್ರಿ ಕೊಯ್ಯೋದು ಹೋದ್ರೆ ಒಟ್ಟು ಬರ್ತೈತೆ ತಮ್ಗೆ ಒಟ್ಟು ಬರ್ತೈತೆ ಒಂದು ಕನಿಷ್ಠ 4 ಎಕರೆ ತೊಗರಿ ಹೋದ್ರೆ 2 ಎಕರೆ ಒಟ್ಟು ಬರ್ತೈತೆ. ಈಗ ರೈತರು ದೊಡ್ಡ ಮಿಷನ್ ತಂದು ಹಚ್ಚಿಬಿಡ್ತಾರೆ ಅರ್ಧ ತಾಳಕ್ಕೆ ಬರ್ತೈತೆ ಅರ್ಧ ಡೆಬ್ಬೆಗೆ ಬರ್ತೈತೆ ಹಂಗೆ ತಗೊಂಡು ಒಣಸ್ಕೊಂಡು ಹೋಗಿ ಮಾರ್ಕೆಟಿಗೆ ಮಾರಿ ಬಂದ್ಬಿಡ್ತಾರೆ ಅದು ಒಟ್ಟು ಅಲ್ಲೇ ಕೊಳತ್ತೆ ಕುರಿ ಮೀಸ್ಕೊಂಡು ಹೋಗಿಬಿಡ್ತಾನೆ. ಈಗ ಆ ಥರ ರೈತರು ಅದ್ರಾಗ ನಾವೇ ಮಾಡ್ತೀವಿ ಅದನ್ನು ನಾವು ಸ್ವಂತಕ್ಕೆ ಹೋದು ನಾವು ಟ್ಯಾಕ್ಟ್ರಿ ಓಡಾಡಿಸಿ ರಾಶಿ ಮಾಡ್ಕೊಂಡು ನಾವು ಒಟ್ಟು ತಿಟ್ಕೊಂಡು ಬಣಿ ಒಟ್ಕೊಂಡು ಆಕಳಕ್ಕೆ ಹಾಕ್ತೀವಿ. ಈಗ ಯಾರು ದನ ಸಾಕಾರಿಲ್ಲ ಆ ಒಟ್ಟು ತುಂಬಿ ಹಾಕಾರಿಲ್ಲ ರೈತರು ಅದಷ್ಟೇ ಕಮ್ಮಿ ಆಗೈತೆ ರೈತರಿಗೆ. ದನಗಳು ಎಷ್ಟು ನಿಮ್ಮ ದನ ಒಂದು ಆಕಳ ಬಂತು ಎಮ್ಮಿ ಬಂತು ಒಂದು 20 ಅದಾವ್ರಿ. ನೋಡ್ರಿ ಇತ್ತೀಚೆಗೆ ಎಲ್ಲರೂ ದಾಳಂಬ್ರಿ ತೆಗೆದು ಬಿಟ್ರು ರೈತರು, ಇಲ್ಲ ಅದು ಕ್ಯಾಂಕರ್ ರೋಗ ಬಂತ್ರಿ, ಬ್ಯಾಕ್ಟೀರಿಯಲ್ ಬ್ಲೈಟ್ ಬಂತು ಅಂತ ಭಾಳಷ್ಟು ಜನ ದಾಳಂಬ್ರಿ ತೆಗೆದ್ರು. ಆದ್ರೆ ನೀವು ದಾಳಂಬ್ರಿ ಬಂದಿರಿ, ನೀವು ದಾಳಂಬ್ರಿ ಹಚ್ಚಿದ್ರಿ. ಹೇಳ್ತೇನಲ್ರಿ, ಕೆಂಪ್ಕಲ್ಲ ಮೇನ್ ಒಂದು ಗಿಡಕ್ಕೆ ಕನಿಷ್ಠ 5 KG ಡಿ ಎ ಪಿ ಹಾಕ್ತಾರ ಅವ್ರು. 5 KG ಎಂಡಿ ಗೊಬ್ಬರ ಸಿಗಲ್ಲ ಈಗ ರೀ. ಎಂಡಿ ಗೊಬ್ಬರ ತಿಪ್ಪೆ ಗೊಬ್ಬರ ಬೇಕಾದಷ್ಟು ಹಾಕ್ರಿ, ಆದ್ರೆ ಸೈಜು ಕಲರ್ ಬರಲ್ಲ ರೀ. ಕಲರ್ ಬರ್ಬೇಕಾಯ್ತು ನೀವು ರಾಸಾಯನಿಕ ಗೊಬ್ಬರ ರಾಸಾಯನಿಕ ಹೊಡಿಬೇಕು, ಒಳ್ಳೆ ಕಲರ್ ಬರ್ತದೆ ಅಂತ ಹೇಳ್ತಾರೆ. ನಾವು ಯಾಕಂದ್ರೆ ಮೊದಲನ್ನ ದಾಳಂಬ್ರಿ ಮಾಡಿ 900 gram ಅದ ಒಂದು ಹಣ್ಣು ನಂದು 15 ವರ್ಷದಿಂದ ದಾಳಂಬ್ರಿ ಮಾರ್ಕೆಟ್ ದಾಳಂಬ್ರಿ ಮಾರ್ಕೆಟ್ ಬಿಟ್ಟಿನ ಒಂದು ಹನಿ ಹಿಂಗೆ ಮ್ಯಾಲೇನು ಹೊಡೆದಲ್ಲ ಬುಡಕನು ಹೊಡೆದಲ್ಲ 900 gram ಬಂದು ತೆಗ್ದು ನಾನು ಅವಾಗನ. ಇವಾಗ ಹಂಗೆ ಐತೆ ನಮ್ದು, ಯಾಕಂದ್ರೆ ಕೆಮಿಕಲ್ ಹೊಡಿಬೇಕು ಎಷ್ಟು ಮಿನಿಟ್ ಕೆಮಿಕಲ್ ಅವ್ರು ಡಾಕ್ಟ್ರು ಬರೆದ್ರೆ ನಾವು ಸಾಯೋದು ಒಂದಿಷ್ಟು ಹೊಡಿಬೇಕು ಅದಕ್ಕೆ. ಬರೀ ಕೆಮಿಕಲ್ ಹೊಡ್ಕೊಂತ ಹೊಡ್ಕೊಂತ ಹೊಡ್ಕೊಂತ ಹೋಗಿ ಹೋಗಿ ಹೋಗಿ ಏನಾಗ್ಬಿಡ್ತಾವ ಬೆಳೆಗಳು, ಔಷಧಿ ಕುಡಿದು ಕುಡಿದು ಕುಡ್ದು ವೀಕ್ ಆಗಿಬಿಟ್ಟಾವ ಅವು ಸಹ ಆಗಲ್ಲ, ಗಿಡನೇ ವೀಕ್ ಆಗಿಬಿಟ್ಟಾವ. ಇಲ್ಲಿ ಒಬ್ಬ ಹಣ್ಣಿಗೆ ಬಿಟ್ಟಾನ ಇಲ್ಲಿ 1 ವರ್ಷದವ, 1 ವರ್ಷಕ್ಕೆ ಹಣ್ಣಿಗೆ ಬಿಟ್ಟಾನ. ಅದು ಸ್ಟಂಪ್ ದಪ್ಪ ಇರಲ್ಲ, ಅದು ಬಡ್ಡಿ ದಪ್ಪಲ್ಲ ಸ್ಟಂಪ್ ದಪ್ಪ ಇರಲ್ಲ. ಇಟ್ರಲ್ ಹೊಡಿತಾರೆ, ಇಟ್ರಲ್ ಹೊಡೆದ್ರೆ ಅದು ಎಸಿಡಿ ಹಾಕಿದಂಗೆ, ಅದು ಮನುಷ್ಯನಿಗೆ ಎಸಿಡಿ ಹೋಗಿತಾರಲ್ರಿ, ಆ ಥರ ಇಟ್ರಲ್ ಹೊಡೆದ ಆ ಗಿಡನ ಸ್ಟಂಪ್ ತಿಂದು ಬಿಡುತ್ತೆ, ಅದು ತಿಂದು ಮಗ್ಗಿ ಬಂದಿಲ್ಲ ಅದು. ಈಗ ಹಂಗೈತೆ ನೋಡ್ರಿ, ಆ ಥರ ಮಾಡ್ತಾರೆ ರೈತರು. 2 ವರ್ಷ ತನಕ ಕಾಯಕ್ಕಾಗಲ್ಲ ಈಗ ರೈತರಿಗೆ, 15-18 ತಿಂಗಳಿಗೆ ಲಾಸ್ಟ್ ಬಿಡ್ಬೋದು. ಈಗ ನೀವು ನಿಮ್ಮ ವಿಚಾರದೊಳಗೆ ದಾಳಂಬ್ರಿ ಎಷ್ಟು 2 ವರ್ಷಕ್ಕೆ ಹಣ್ಣು ಮೇಲೆ ಹಣ್ಣು ಬಿಡೋದು ಒಳ್ಳೇದಂತೀರೋ? ಈಗ ಹೇಳ್ತಾರೆ 1 ವರ್ಷದಿಂದ 2 ವರ್ಷದಿಂದ ಈಗ ಏ ಬದತಪ್ಪ ಖರ್ಚಾರ ಬರ್ತದೆ ಅಂತೇಳಿ ಬಿಟ್ಬಿಡ್ತಿರ್ತಾರೆ. ಅದು 2 ವರ್ಷಕ್ಕೆ ಬಿಡೋದು ವೇಸ್ಟ್ ರೀ, 18 ತಿಂಗಳಾರ ಆಗ್ಬೇಕು ಲಾಸ್ಟ್. 18 ತಿಂಗಳು ನಾವು ಹೇಳ್ತೀವಿ ರೈತರಿಗೆ. ಎಷ್ಟು ವರ್ಷಕ್ಕೆ ಬಿಟ್ಟಿರಿ? ನಾವು 20 ತಿಂಗಳಿಗೆ ಬಿಟ್ಟಿನಿ. ಈಗ ಬಿಟ್ಟು 3.5 ತಿಂಗಳು ಆತ್ರಿ ಈಗ ಬಿಟ್ಟು ನಾನು. ಈಗ ಅಲ್ಲೇ ಸೈಜ್ ಎಲ್ಲ ಫುಲ್ ಆಗಿಬಿಡುತ್ತೆ. ಇನ್ನು 1.5 ತಿಂಗಳಿಗೆ ಬರ್ತದೆ ನಾನು ಬೆಳೆ. 1.5 ತಿಂಗಳಿಗೆ ದಾಳಂಬ್ರಿ ಕಟ್ಟಿಂಗ್ ಆತ. ಆ ದಾಳಂಬ್ರಿ ಆದ್ಮೇಲೆ ಪಪ್ಪಾಯಿ ಚಾಲು ಆತ ನಂದು. ಈಗ ಒಟ್ಟಾರೆ ಸೋಮಶೇಖರಪ್ಪರೇ, ತಾವು 4 ಜನ ಮೇಂಟೈನ್ ಮಾಡ್ಕೊಂಡು ಹೊಂಟೀರಿ 20 ಎಕರೆ ನೀರಾವರಿ, ಇದರಲ್ಲಿ ಅಂದಾಜು ಖರ್ಚು ವೆಚ್ಚಗಳು ನಿಮಗೆ ಹೇಗೆ ಒಳ್ಳೆಯ ಲಾಭವನ್ನು ಪಡ್ಕೋತಾ ಇದ್ದೀರಿ ಅನಿಸ್ತದೆ ತಮಗೆ? ಒಳ್ಳೆಯ ಲಾಭ ಪಡ್ಕೊಂಡದಕ್ಕೆ ನಾವು ಭೂಮಿ ಹೆಚ್ಚಿಗೆ ತೊಗೊಂತೀವಿ, ಖರೀದಿ ಮಾಡ್ತೀವಿ, ಆಮೇಲೆ ಇದಕ್ಕೆ ಯಾಕೆ ಹೆಚ್ಚಿಗೆ ಗೊಬ್ಬರ ಹಾಕೊಂತೀವಿ, ಆಮೇಲೆ ಮೇಂಟೈನ್ ಒಂದು 20 ಆಳು ಮೇಂಟೈನ್ ಮಾಡ್ಕೊಂಡು ಹೊಂಟೀವಿ. ಇದು ಇಲ್ದ ಬದುಕೇನು, ನಮ್ಮ ಮನೆಗೆ ನೌಕರಿ ಮಾಡಿರಲ್ಲ, ಹೊರಗಡೆ ಹೋಗಿ ದುಡ್ದು ತರೋರಿಲ್ಲ, ಎಲ್ಲ ವರ್ಷ ಒಂದು 5 ಎಕರೆ ಹಿಡ್ತಿರ್ವಲ್ಲ, ವರ್ಷ ಒಂದು 5 ಎಕರೆ ಮೇಲೆ ಹಿಡಿದ್ರಿ. ಮೊದಲು ಹಿಡಿದ್ವಿ ಈಗ ಲಗ್ನ ಮುಹೂರ್ತ ಇವೆಲ್ಲ ಬಂದಲ್ಲಿಂದ ಈ ಭೂಮಿ ಹಿಡಿದಾಗಲ್ಲ, ಭೂಮಿನ ಡೆವಲಪ್ ಮಾಡ್ಕೊಂತ ಹೊಂಟಿವಿ ಅಷ್ಟೇ. ಭೂಮಿ ಇದ್ದ ಭೂಮಿನ ಅದಕ್ಕೆ ಡ್ಯಾಮಿನ ಒಂಡ್ ಹಾಕೋದು, ಗೊಬ್ಬರ ಹಾಕೋದು, ಸಾವಯವದ್ದು ಇಲ್ಲಿ ಡ್ಯಾಮ್ ಮಾರ್ಜಿನ್ ಡ್ಯಾಮ್ ಬರ್ತವೆ, ಒಂದು 6,000 ಗಾಡಿ ಒಂಡ್ ಹಾಕಿನ, 2 ಫೂಟ್ ಹಾಕಿವಿ ಅದಕ್ಕೆ ಈ ದಾಳಂಬ್ರಿ. ಇದಕ್ಕೆ ಒಳ್ಳೆ ಕ್ವಾಲಿಟಿ ಇತ್ತು ಅದು ಒಂಡ್. ಆಮೇಲೆ ಈ ಪಪ್ಪಾಯಿ ನೋಡಿದಕ್ಕೂ ಒಂಡ್ ಹಾಕಿವಿ. ಅವು ಬೆಳೆ ಬಂದಾಗೆಲ್ಲ ಒಂಡ್ ಹಾಕೋದು, ಅದು ಮಾಡೋದು, ಡೆವಲಪ್ ಮಾಡ್ಕೊಂತ ಎರಿ ಆಯ್ತು, ಮಸಾರೆ ಆಯ್ತು, ಡೆವಲಪ್ ಮಾಡ್ಕೊಂತ ಲೇಬರ್ ಇಟ್ಕೊಂಡು ಮೇಂಟೈನ್ ಮಾಡ್ಕೊಂತ ಹೊಂಟಿವಿ. ಈ ವರ್ಷ ಒಳ್ಳೆ ಲಾಭ ಬರ್ತೈತೆ ನಮಗೆ, ನಮಗೆ ಅಷ್ಟು ಬೆಳೆ ನೋಡಿ ಅನಿಸ್ಬಿಡೈತೆ. ನಿಮ್ಮ ಕೃಷಿ ಬದುಕು ಇದೇ ರೀತಿ ಮುಂದುವರಿಬೇಕು, ಇದನ್ನು ಮುಂದುವರಿಸಿಕೊಂಡು ಹೋಗುವಂತ ನಿಮ್ಮ ಮಕ್ಕಳನ್ನು ತಯಾರು ಮಾಡಿದ್ರಿ ಅದಕ್ಕೆಲ್ಲ? ನಮ್ಮ ಮಕ್ಕಳನ್ನು ಒಬ್ಬತ್ತಂತ ರೆಡಿ ಆಗ್ಯಾನ ರೀ, ಆ ತೋಟ ಬಿಟ್ಟು ಹೋಗಲ್ಲ, ಆತ ತೋಟ ಮಾಡ್ಕೊಂತ ಓದ್ತಾನೆ ರೀ. ಒಬ್ಬತ್ತ ಬೆಂಗಳೂರಾಗ ಅದಾನ, ಒಬ್ಬತ್ತ ಬೀಗರೂರಾಗ ಅದಾನ. ಅವ್ರನ್ನ ಅಲ್ಲಿ ಹೋದ್ರೆ ಆಜ್ಞೆ ಮಾಡ್ತಾರೆ, ಅವ್ರೇನು ಉದ್ಯೋಗ ಕಲಿಸ್ಕೊಟ್ಟಿರಿ ಒಕ್ಕಲ್ತನದ ಒಕ್ಕಲ್ತನ ಎಲ್ಲರೂ ಮಾಡ್ತಾರೆ. ಅವರು ಬಿಟ್ಟು ಬಂದ್ರೆ ಅವ್ರು ಅವ್ರ ಹೆಸರಲ್ಲೇ ಭೂಮಿ ಐತೆ, ಆತ ಚಕ್ರೆ ಭೂಮಿ ಅದಾವ ಬಿಟ್ರೆ ಅವ್ರು ಬಂದು ಮಾಡಾರ ಎಲ್ಲಾರು. ಅವ್ರು ಯಾಕಂದ್ರೆ ಭೂಮಿ ಅವ್ರನ್ನ ಒಕ್ಕಲ್ತನ ಎಲ್ಲ ನೋಡ್ತು ಬಿಡ್ರಿ, ಎಲ್ಲರೂ ನೋಡ್ತಾರೆ ನಮ್ಮ ಕೈಗೆ ಮಾಡ್ತಾರೆ ಅವರು. ಈಗ ನಮ್ಮಪ್ಪನ ಕೈಗೆ ನಾವು ನೋಡ್ತೀವಿ, ಈಗ ನಮ್ಮ ಕೈಗೆ ಅವ್ರು ನೋಡ್ತಾರೆ. ಈಗ ನಮ್ಮಪ್ಪನ ಆದಾಗ ನಾವು ಅದನ್ನು ಕಲಿಸಿದ್ಕೆ ಅದ್ರ ಮೇಲೆ ನಾವು ಹೊಂಟಿವಿ ಈಗ. ಒಳ್ಳೇದು ಸೋಮಶೇಖರಪ್ಪರೇ, ನಿಮ್ಮ ಹಾಗೆ ಒಬ್ಬ ಮಾದರಿ ರೈತರು ತಾವು ಲಿಂಗಸೂರು ತಾಲೂಕಿನಲ್ಲಿ ಸಾಕಷ್ಟು ಒಳ್ಳೆ ಅಭಿವೃದ್ಧಿಯನ್ನು ಮಾಡ್ಕೊಂಡಿದ್ದೀರಿ. 10 ಎಕರೆ ಇದನ್ನು 25 ಎಕರೆ 30 ಎಕರೆ ತೋಟ ವಿಸ್ತರಣೆ ಮಾಡ್ಕೊಂಡಿದ್ದೀರಿ, ಪ್ರತಿ ವರ್ಷನೂ ಭೂಮಿ ಹಿಡಿತಾ ಇದ್ದೀರಿ. ಸಾವಯವ ಕೃಷಿ ಅಂದರೆ ನಿಮ್ಮ ವಿಚಾರದಲ್ಲಿ ಹೊರಗಡೆಯಿಂದ ನಾವು ಏನು ರಾಸಾಯನಿಕ ಗೊಬ್ಬರ ತಂದು ಹಾಕಿದರೆ ಖಂಡಿತ ಭಾಳಷ್ಟು ಉಳಿತಾಯ ಆಗುತ್ತೆ, ಅಲ್ಲಿ ಭಾಳಷ್ಟು ಉಳಿತಾಯ ಆಗುತ್ತೆ. ಜೊತೆಗೆ ನಮ್ಮ ದುಡ್ಡು ಹೊರಗಡೆ ಹೋಗಬಾರ್ದು, ಹೊರಗಡೆ ದುಡ್ಡು ನಮಗೆ ಬರಬೇಕಂತಕ್ಕಂಥ ಒಂದು ತತ್ವದ ಮೇಲೆ ತಾವು ಕೆಲಸ ಕೃಷಿಯನ್ನು ಮಾಡ್ತಾ ಇದ್ದೀರಿ. ಇದೇ ರೀತಿ ನಮ್ಮ ಜಿಲ್ಲೆಯ ರೈತರು ನಿಮ್ಮ ಮಾರ್ಗದರ್ಶನದಲ್ಲಿ ಹೋಗಲಿ, ನಿಮ್ಮ ಹಾಗೆ ರೈತರು ಸಾವಯವ ಕೃಷಿಯನ್ನು ಮಾಡಲಿಕ್ಕೆ ಮುಂದೆ ಬರಲಿ ಅಂತ ಹೇಳೋಣ. ವಿಚಾರವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಂಡದಕ್ಕೆ ರೈತರ ಪರವಾಗಿ ತಮಗೆ ಧನ್ಯವಾದಗಳು ರೀ. ನಮಸ್ಕಾರ. ಎಲ್ಲ ರೈತರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಇದುವರೆಗೆ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ಪ್ರಗತಿಪರ ರೈತರಾದ ಸೋಮಶೇಖರಪ್ಪ ಗಡದವರ ತೋಟಗಾರಿಕೆ ಬೆಳೆ ಆಧಾರಿತ ಸಮಗ್ರ ಕೃಷಿ ಅನುಭವಗಳನ್ನು ಕೇಳಿದಿರಿ. ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಾಲತಿ. ಮಣಪುರಂ ಫಿನಾನ್ಸ್ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಚಿನ್ನದ ಸಾಲವನ್ನ ಪರಿಚಯಿಸುತ್ತಿದೆ. ತಿಂಗಳಿಗೆ ಕೇವಲ 58 ಪೈಸೆ ಚಿನ್ನದ ಸಾಲ ಪಡೆಯಿರಿ. ಪ್ರತಿ ಅಗತ್ಯಕ್ಕೂ ಚಿನ್ನದ ಸಾಲ, ಎಲ್ಲರಿಗೂ ಚಿನ್ನದ ಸಾಲ. ಮಣಪುರಂ ಚಿನ್ನದ ಸಾಲ, ಜೀವನವನ್ನ ಸುಲಭಗೊಳಿಸಿ. ನಿಮ್ಮ ಹತ್ತಿರದ ಮಣಪುರಂ ಶಾಖೆಗೆ ಇಂದೇ ಭೇಟಿ ಕೊಡಿ ಅಥವಾ ಕರೆ ಮಾಡಿ 1800-4200-233. ಖುಷಿ ತಂದಿದೆ. ಕೆನರಾ ಬ್ಯಾಂಕ್ ನ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ಕಾರ್ ಅಥವಾ ಹೋಮ್ ಲೋನ್ ಅನ್ನು ಪಡೆಯಿರಿ. ಆನ್ಲೈನ್ ಅಪ್ಲೈ ಮಾಡಿ ಹಾಗೂ ಇನ್ಸ್ಟೆಂಟ್ ಅಪ್ರೂವಲ್ ಪಡೆಯಿರಿ. ಡಾಕ್ಯುಮೆಂಟೇಶನ್ ಹಾಗೂ ಪ್ರೋಸೆಸಿಂಗ್ ಚಾರ್ಜಸ್ ಮೇಲೆ 100% ವೇವರ್ ಪಡೆಯಿರಿ. ಕೆನರಾ ಬ್ಯಾಂಕ್, ಟುಗೆದರ್ ವಿ ಕ್ಯಾನ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ರೈತರಿಗೆ ಕೃಷಿ ಸಲಹೆಗಳು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಸಹಭಾಗಿತ್ವದಲ್ಲಿ ರಾಯಚೂರು ಜಿಲ್ಲೆಯ ರೈತ ಬಾಂಧವರಿಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ಶನಿವಾರ ದಿನಾಂಕ 16/10/2021 ಮಳೆಯ ಪ್ರಮಾಣ 5 mm ಇರುವ ಸಾಧ್ಯತೆ ಇದ್ದು ಗರಿಷ್ಠ 32, ಕನಿಷ್ಠ 21°C ಉಷ್ಣಾಂಶ ಇರುವುದೆಂದು ಭಾವಿಸಲಾಗಿದೆ. ಹಾಗೆಯೇ ಗರಿಷ್ಠ 90, ಕನಿಷ್ಠ 70% ಆರ್ದ್ರತೆ ಇದ್ದು ಗಾಳಿ ವೇಗ ಪ್ರತಿ ಗಂಟೆಗೆ 2 km ಚಲಿಸುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಅತಿಯಾಗಿ ನಿಂತಿರುವ ಹೊಲಗಳಲ್ಲಿ ಬಸಿ ಗಾಲುವೆಗಳನ್ನು ನಿರ್ಮಿಸಿ ನೀರನ್ನು ಹೊರಹಾಕಿ. ಹೆಚ್ಚು ಮಳೆಯಿಂದ ಹತ್ತಿ, ಗೋವಿನ ಜೋಳ ಮತ್ತು ಮೆಣಸಿನಕಾಯಿ ಬೆಳೆಗಳ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗುತ್ತಿರುವುದರಿಂದ ಈ ಬೆಳೆಗಳಿಗೆ ಮೇಲ್ಗೊಬ್ಬರ ಕೊಡುವುದು ಮತ್ತು 10 g 19/19/19 ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಿ. ಇನ್ನು ಹಿಂಗಾರಿ ಹಂಗಾಮಿನ ಬಿತ್ತನೆ ಮಾಡುವಂತಹ ಹೊಲಗಳಲ್ಲಿ ಮಣ್ಣಿನ ಹತ ನೋಡಿಕೊಂಡು ಕಡಲೆ, ಜೋಳ ಮತ್ತು ಕುಸುಬೆ ಬೆಳೆಯನ್ನು ಬಿತ್ತನೆಗೆ ಕೈಗೊಳ್ಳಬಹುದು. ಕೊಯ್ಲಿನ ಹಂತದಲ್ಲಿರುವ ಉದ್ದು, ಸೋಯಾಬೀನ್, ಶೇಂಗಾ ಹಾಗೂ ಹೆಸರನ್ನು ಮಳೆಯ ಮುನ್ಸೂಚನೆ ನೋಡಿಕೊಂಡು ಕೊಯ್ಲನ್ನು ಮಾಡಿ. ಸಸ್ಯ ಸಂರಕ್ಷಣಾ ಸಿಂಪರಣೆಯಿಂದ ಜಾಗರೂಕತೆಯಿಂದ ಬೆಳಗಿನ ಸಮಯದಲ್ಲಿ ಸ್ವಚ್ಛ ಆಕಾಶವಿದ್ದಾಗ ಹಾಗೂ ಕಡಿಮೆ ಗಾಳಿ ಇದ್ದಾಗ ಕೈಗೊಳ್ಳಬೇಕು. ಇನ್ನು ಹಿಂಗಾರಿ ಜೋಳವನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಅಕ್ಟೋಬರ್ 15ರವರೆಗೆ ಹಿಂಗಾರಿ ಜೋಳ DCH 4 ಬಿತ್ತನೆ ಕಾರ್ಯವನ್ನು ಮಾಡಬಹುದಾಗಿದೆ. ಬಿತ್ತುವ ಪೂರ್ವದಲ್ಲಿ ಪ್ರತಿ ಕಿಲೋಗ್ರಾಂ ಬೀಜವನ್ನು 1.5 liter ನೀರಿನಲ್ಲಿ 30 g ಕ್ಯಾಲ್ಸಿಯಂ ಕ್ಲೋರೈಡನ್ನು 8 ಗಂಟೆಗಳ ಕಾಲ ನೆಲೆಸಿ 4 mL ಅಜೋಸ್ಪಿರಿಲಂದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಕಳೆಗಳ ಕುರಿತು ಹೇಳೋದಾದರೆ ಪ್ರತಿ ಎಕರೆಗೆ 0.4 kg ಅಟ್ರಾಜಿನ್ 50 WP ಕಳೆನಾಶಕವನ್ನು 300 L ನೀರಿನಲ್ಲಿ ಕರಗಿಸಿ ಬಿತ್ತನೆಯಾದ ದಿನ ಅಥವಾ ಮರುದಿನ ಸಿಂಪರಣೆ ಮಾಡಬೇಕು. ಕಡಲೆಯನ್ನು ಬಿತ್ತುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರವನ್ನು ಪ್ರತಿ ಎಕರೆಗೆ ಏಕಕಾಲಕ್ಕೆ ಬಿತ್ತುವ ಸಮಯದಲ್ಲಿ ಭೂಮಿಗೆ ಕೊಡಬೇಕು. ಕಡಲೆ ಬಿತ್ತನೆಯನ್ನು 2nd ವಾರದಿಂದ 2nd ವಾರದವರೆಗೆ ಬಿತ್ತನೆಯನ್ನು ಮಾಡಬಹುದು. ಬಿತ್ತನೆಗೆ ಮೊದಲು ಪ್ರತಿ ಎಕರೆಗೆ ಬೇಕಾಗುವ ಬೀಜವನ್ನು 500 g ರೈಜೋಬಿಯಂ ಅಥವಾ 500 g ರಂಜಕ ಕರಗಿಸುವ ಅಣುಜೀವಿಯಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಕಡಲೆ ಬಿತ್ತನೆಗೆ ಮೊದಲು ಬರ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಲು ಬೀಜವನ್ನು 2% ಕ್ಯಾಲ್ಸಿಯಂ ಕ್ಲೋರೈಡ್ ದ್ರಾವಣದಲ್ಲಿ 30 ನಿಮಿಷ ಅಥವಾ 25% ಗೋಮೂತ್ರದಲ್ಲಿ 8 ಗಂಟೆಗಳ ಕಾಲ ನೆಲೆಸಿ ಕನಿಷ್ಠ 7 ಗಂಟೆ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಯನ್ನು ಮಾಡಿ. ಜಿಲ್ಲೆಯಲ್ಲಿ ತೊಗರಿಯನ್ನು ಬೆಳೆಯುತ್ತಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ತೊಗರಿ ಬೆಳೆಯಲ್ಲಿ ಕಾಯಿಕೊರಕದ ನಿರ್ವಹಣೆಗಾಗಿ 0.15 mL ಕ್ಲೋರಾನೆಂಟ್ರಿನಲಿಪ್ರೋಲ್ 18.5 SC ಅಥವಾ 2 mL ಪ್ರೊಫೆನೋಫಾಸ್ 50 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಿ. ತೊಗರಿಯಲ್ಲಿ ಬಲೆ ಕಟ್ಟುವ ಕೀಟದ ಹತೋಟಿಗಾಗಿ 2 mL ಕ್ಲೋರೋಫೆರಿಫಾಸ್ 20 EC ಅಥವಾ 1 g ಅಸಿಪೇಟ್ 75 SP ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ತೊಗರಿ ಬೆಳೆಯಲ್ಲಿ 50% ಹೂವಾಡುವಾಗ ಪ್ರತಿ ಲೀಟರ್ ನೀರಿಗೆ 10 g ಪಲ್ಸ್ ಮ್ಯಾಜಿಕ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹಾಗೆಯೇ 15 ದಿನಗಳ ನಂತರ ಮತ್ತೊಮ್ಮೆ ಸಿಂಪರಣೆಯನ್ನು ಮಾಡಿ. ಇನ್ನು ಹತ್ತಿ ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ ಹತ್ತಿ ಬೆಳೆಗೆ ಮ್ಯಾಗ್ನೀಸಿಯಂ ಸಲ್ಫೇಟ್ 10 g ಮತ್ತು 19/19/19 10 g ಅನ್ನು ಹೂ ಆಡುವ ಹಂತ, ಕಾಯಿ ಕಟ್ಟುವ ಹಂತ ಹಾಗೂ ಕಾಯಿ ಬಲಿಯುವ ಹಂತದಲ್ಲಿ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಕೆಂಪಾಗುವಿಕೆಯನ್ನು ತಡೆಗಟ್ಟಬಹುದು. ಹತ್ತಿಯಲ್ಲಿ ಗುಲಾಬಿ ಕಾಯಿ ಕೊರಕದ ಹತೋಟಿಯನ್ನು ಮಾಡಲು 2 mL ಪ್ರೊಫೆನೋಫಾಸ್ 50 EC ಹಾಗೂ 7-10 ದಿನಗಳ ನಂತರ 0.5 mL ಲ್ಯಾಂಡಾ ಸೈಲೋತ್ರಿನ್ ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಿ. ಹತ್ತಿ ಬಿತ್ತನೆಯಾದ 80 ದಿನಗಳ ನಂತರ 20 ದಿನಗಳ ಅಂತರದಲ್ಲಿ 2 2% ಯೂರಿಯಾ ನೀರಿಗೆ ಅಥವಾ 1% ಪೊಟಾಸಿಯಂ ನೈಟ್ರೇಟ್ ದ್ರಾವಣವನ್ನು ಸಿಂಪರಣೆ ಮಾಡಬೇಕು. ಹತ್ತಿಯಲ್ಲಿ ರಸ ಹೀರುವ ಕೀಟಗಳ ಹತೋಟಿಗಾಗಿ 0.3 ಗ್ರಾಂ ಪ್ಲೋನಿಕೆಮೈಡ್ 50 WG ಅಥವಾ 0.3 ಗ್ರಾಂ ಡೇನುಟೆಫುರಾನ್ 20 SG ಅಥವಾ 1 ಮಿಲಿಲೀಟರ್ ಅಸಿಟಾಮಿಪ್ರಿಡ್ 20 SP ಅಥವಾ 0.2 ಗ್ರಾಂ ಥಯಾಮಿಥಾಕ್ಸಮ್ 20